ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಹಾಗೂ ತೆಂಗಿನ ನರ್ಸರಿಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಯಲಗಾನಹಳ್ಳಿಯ ಪ್ರಗತಿಪರ ಕೃಷಿಕ ಎಸ್ಆರ್ ಅರುಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಡಿಕೆ ಹಾಗೂ ತೆಂಗಿನ ನರ್ಸರಿಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಯಲಗಾನಹಳ್ಳಿಯ ಪ್ರಗತಿಪರ ಕೃಷಿಕ ಎಸ್ಆರ್ ಅರುಣ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಆಲೂರು ತಾಲೂಕಿನ ಯಲಗಾನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಸ್ಆರ್ ಅರುಣ್ ಕುಮಾರ್ ಅವರು. ಅರುಣ್ ಕುಮಾರ್ ಅವರ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಕಳೆದ ಒಂದು 5-6 ವರ್ಷದಿಂದ ನರ್ಸರಿಯನ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಅಡಿಕೆ ಮತ್ತು ತೆಂಗಿನ ನರ್ಸರಿಯನ್ನ ಮಾಡ್ತಾ ಇದ್ದಾರೆ. ಎಷ್ಟು ಸಸಿಗಳನ್ನ ವಾರ್ಷಿಕವಾಗಿ ಉತ್ಪಾದನೆಯನ್ನ ಮಾಡ್ತಾರೋ ಒಂದು ಸಸಿಯೂ ಕೂಡ ಉಳಿಯದ ಹಾಗೆ ಮಾರಾಟ ಆಗುತ್ತೆ. ಅದಕ್ಕೆ ಅವರು ಇದುವರೆಗೆ ಕಾಯ್ದುಕೊಂಡು ಬಂದಿರತಕ್ಕಂತಹ ಗುಣಮಟ್ಟವೇ ಕಾರಣ ಅನ್ನುವಂಥದ್ದು. ಪ್ರತಿ ವರ್ಷವೂ ಕೂಡ ಮುಂದಿನ ವರ್ಷದಲ್ಲಿ ಎಷ್ಟು ಸಸಿಗಳು ಬೇಕು ಅನ್ನುವಂತಹ ಬೇಡಿಕೆ ಪಟ್ಟಿಯನ್ನ ಕೃಷಿಕರು ಸಲ್ಲಿಸ್ತಾರೆ. ಅದಕ್ಕೆ ಅನುಗುಣವಾಗಿ ಸಸ್ಯಗಳನ್ನ ಬೆಳೆದು ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ನರ್ಸರಿಯನ್ನ ಯಾಕೆ ಪ್ರಾರಂಭ ಮಾಡಿದ್ರು, ಹೇಗೆಲ್ಲ ಮಾಡ್ತಾ ಇದ್ದಾರೆ, ಇದರಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಇವರ ನರ್ಸರಿಯಲ್ಲಿ ಉತ್ಪಾದನೆ ಮಾಡತಕ್ಕಂತಹ ಸಸಿಗಳ ವಿಶೇಷತೆ ಏನು ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ತೆ ಅರುಣ್ ಕುಮಾರ್. ನಮಸ್ಕಾರ ಸರ್. ಅರುಣ್ ಕುಮಾರ್, ಎಷ್ಟು ವರ್ಷದಿಂದ ತಾವು ಕೃಷಿಯನ್ನು ಮಾಡ್ತಿದ್ದೀರಿ? ಸರ್, ನಾ ಕೃಷಿಯಿಂದ 20 ವರ್ಷದಿಂದ ನಾನು ಕೃಷಿ ಮಾಡ್ತಾ ಇದ್ದೀನಿ. ನಾನು ಡಿಪ್ಲೊಮಾ ಮುಗಿಸ್ಕೊಂಡು ಬೆಂಗಳೂರಿನ ಒಂದು 4 ವರ್ಷ ಕೆಲಸ ಮಾಡಿ ಬೆಂಗಳೂರಿನ ಸಾಹಸ ಬೇಡ ಅಂತ ಬಿಟ್ಟು ಬಂದು ಒಂದು 3 ಎಕರೆ ರೇಷ್ಮೆ ಮಾಡ್ತಿದ್ವಿ ಸರ್. ಒಂದು 20 ವರ್ಷ ಕಾಲ ರೇಷ್ಮೆ ಕೃಷಿಯನ್ನು ಮಾಡಿ ಕ್ರಮೇಣವಾಗಿ ಒಂದು ಈ ಲೇಬರ್ಗಳ ಸಮಸ್ಯೆಗಳು ಹೆಚ್ಚಾದ್ರಿಂದ ನಿಧಾನವಾಗಿ ರೇಷ್ಮೆ ಕೃಷಿಯನ್ನು ಕಡಿಮೆ ಮಾಡ್ಕೊಳ್ತಾ ಬಂದು ಒಂದು 10 ಎಕರೆ ಕಾಫಿ ತೋಟ ಇದೆ, ತೋಟನು ಮಾಡ್ಕೊಂಡು ಬರ್ತಾ ಇದ್ವಿ. ಆಮೇಲೆ ನನ್ನ ತೋಟಕ್ಕೆ ಸ್ವಲ್ಪ ಗಿಡಗಳು ಬೇಕಾಗಿತ್ತು, ಅಡಿಕೆ ಗಿಡಗಳು, ಸ್ವಲ್ಪ ಕನ್ವರ್ಟ್ ಮಾಡೋಣ ತೋಟಗಳನ್ನ, ಕಾಫಿ ತೋಟ ಜೊತೆಗೆ ಅಡಿಕೆನು ಮಾಡೋಣ ಅನ್ಕೊಂಡು ಸ್ಟಾರ್ಟಿಂಗ್ ಒಂದು 2000 ಗೋಟ್ ತರಿಸ್ಬಿಟ್ಟು ಕೃಷಿ ಸ್ಟಾರ್ಟ್ ಮಾಡಿದ್ವಿ. ನನ್ನ ನರ್ಸರಿನ ಕ್ರಮೇಣ ಕ್ರಮೇಣ ನಾವು ಬೆಳ್ಕೊಳ್ತಾ ಬರ್ತಾ ಇದೀವಿ ಸರ್. ಇವಾಗ ಈಗ ಸುಮಾರು ನಿಮಗಿದ್ದಂತಹ ಭೂಪ್ರದೇಶದಲ್ಲಿ ಏನೆಲ್ಲ ಕೃಷಿ ಮಾಡ್ತಿದ್ರಿ, ಯಾವ್ಯಾವ ಬೆಳೆ ಇತ್ತು ನರ್ಸರಿಗಿಂತಲೂ ಕೂಡ ಮೊದಲು? ಸರ್, ಮೊದಲು ನಮ್ಮಲ್ಲಿ ಕಾಫಿ ಇದೆ, ಕಾಳುಮೆಣಸಿದೆ, ಆಮೇಲೆ ತೆಂಗಿದೆ, ಬಾಳೆ ಇದೆ, ಜೊತೆಗೆ ಒಂದು 3 ಎಕರೆ ರೇಷ್ಮೆ ಮಾಡ್ತಿದ್ವಿ. ಇಷ್ಟನ್ನೆಲ್ಲ ಮಾಡಿ ಒಂದು 6 ವರ್ಷದಿಂದಲೂ ಈ ನರ್ಸರಿ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ಕಾಳುಮೆಣಸು ಆಗ್ಬೋದು, ಕಾಫಿ ಆಗ್ಬೋದು, ಬಾಳೆ ಆಗ್ಬೋದು, ಕಷ್ಟ ಅಂತ ಅನಿಸ್ತಿತ್ತು ಅಥವಾ ಹೇಗೆ ನಿಮಗೆ? ಇಲ್ಲ ಸರ್, ಅವೆಲ್ಲ ಸುಲಭದ ಬೆಳೆಗಳು. ಈ ನನ್ನಲ್ಲಿ ಏನು ಲೇಬರ್ ಇದ್ದಾರೆ, ನನ್ನ ಒಂದು ಕಾರ್ಮಿಕರು ಇದ್ದಾರೆ, ನನ್ನ ಕಾರ್ಮಿಕರಿಗೂ ನಾವು ಕೆಲಸ ಕೊಡಬೇಕಾಗತ್ತೆ. ಹಾಗಾಗಿ ಒಂದು ನಮಗೂ ಸಹ ಒಂದು ಉಪಕಸುಬಾಗಿ ಬೇಕಾಗಿತ್ತು, ನಮಗೂ ಒಂದು ಆರ್ಥಿಕವಾಗಿ ಒಂದು ಬೆಂಬಲ ಬೇಕಾಗಿತ್ತು. ಹಾಗಾಗಿ ಒಂದು ಉಪಕಸುಬನ್ನು ಸ್ಟಾರ್ಟ್ ಮಾಡೋ ಉದ್ದೇಶದಿಂದ ನರ್ಸರಿ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತೆ ನಮಗೂ ಗಿಡಗಳು ಬೇಕು, ಎರಡೊಂದು ಉದ್ದೇಶದಿಂದ ನರ್ಸರಿ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಯಾಕೆ ಬೆಂಗಳೂರು ಸಹವಾಸ ಬೇಗ ಬೇಡ ಅಂತ ಅನ್ನಿಸ್ತು? 2000 ನಾನು ಬೆಂಗಳೂರು ಬಿಟ್ಟು ಬಂದೆ ಸರ್. ಆಮೇಲೆ ಅಲ್ಲಿನ ಅವತ್ತಿನ ಒಂದು ಒತ್ತಡ, ಅಲ್ಲಿನ ಒಂದು ನೀರಿನ ಒಂದು ಪೊಲ್ಯೂಷನ್ ಅವತ್ತಿನ ತುಂಬಾ ಇದಾಗಿತ್ತು ಸರ್. ಒಂದೊಂದು ಕೊಡ, ಎರಡೆರಡು ಕೊಡ ನೀರು ಸಹ ಅವತ್ತು ತುಂಬಾನೇ ಇತ್ತು. ಆಮೇಲೆ ನಾನು ಯೋಚನೆ ಮಾಡಿದೆ, ನಾನು 40 ಇಲ್ಲಿ ಕೆಲಸ ಮಾಡಿದ್ರು ಸಹ ನಾನು ಬರೀ ಕೈಯಿಂದಲೇ ನಮ್ಮ ಊರಿಗೆ ನಾನು ಹೋಗ್ತೀನಿ, ಇಲ್ಲಿ ಏನೂ ಸಾಧನೆ ಮಾಡ್ಲಿಕ್ಕಾಗಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಅಪ್ಪ ಮಾಡಿದ್ದು ಒಳ್ಳೆ ಜಮೀನಿತ್ತು, ನಾನು ಯಾಕೆ ಅದನ್ನೇ ಮುಂದುವರಿಸಬಾರ್ದು ಅನ್ಕೊಂಡು ನಾನು ಬೇಗನೆ ರಿಟರ್ನ್ ಆದೆ ಸರ್. 4 ವರ್ಷಕ್ಕೆ ನಾನು ರಿಟರ್ನ್ ಆಗಿ ಇಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡು ಎಲ್ಲಾ ಇಲಾಖೆಯವರ ಮಾರ್ಗದರ್ಶನ ತಗೊಂಡು ಎಲ್ಲಾ ಕೃಷಿಗಳನ್ನು ಮಾಡಿ ಸಮಗ್ರ ಕೃಷಿ ಮಾಡ್ತಾ ಇದೀವಿ. ತುಂಬಾ ಮಾದರಿಯಾಗಿ ಚೆನ್ನಾಗಿದ್ದೀವಿ ಸರ್. ಇವಾಗ ನರ್ಸರಿಯನ್ನ ವ್ಯವಸ್ಥಿತವಾಗಿ ಪ್ರಾರಂಭ ಮಾಡಿದ್ದು ಯಾವಾಗಿಂದ? 2000 ಗಿಡದಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಆಮೇಲೆ ಅಂತಂತ ಅಂತವಾಗಿ ಬೆಳೀತಾ ಬೆಳೀತಾ ಆ ಉದ್ಯಮಕ್ಕೆ ಏನೇನು ಬೇಕು, ನಮಗೆ ಹಿಂದೆ ನಮ್ದು ರೇಷ್ಮೆ ಒಂದು 17 ಮಟ್ಟೆಯಿಂದ ಸ್ಟಾರ್ಟ್ ಮಾಡಿದ್ದು 700 ಮಟ್ಟೆವರೆಗೂ ಮಾಡಿದ್ವಿ. ಅದರ ಸ್ವಲ್ಪ ಅನುಭವ ಇತ್ತು, ಒಂದು ಉದ್ಯಮ ಹೇಗೆ ಹೇಗೆ ಮಾಡಬೇಕು, ಉದ್ಯಮಕ್ಕೆ ಯಾವ ರೀತಿ ಪ್ಲಾನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ಕೊಂಡು ಆ ಅನುಭವನ ನಾನು ನರ್ಸರಿಗೆ ಬಳಸ್ಕೊಂಡೆ ಸರ್. ಬಳಸ್ಕೊಂಡು ವ್ಯವಸ್ಥಿತವಾಗಿ ಮಾಡ್ತಾ ಇದೀವಿ ಸರ್ ನಾವು ನರ್ಸರಿನ. ಈಗ ನರ್ಸರಿಯಲ್ಲಿ ಎಂತೆಂಥ ಗಿಡಗಳನ್ನ ಬೆಳೆದ್ಕೊಡ್ತಾ ಇದ್ರಿ ಸರ್? ನಾವು ಮುಖ್ಯವಾಗಿ ತೆಂಗು ಮಾಡ್ತಾ ಇದೀವಿ. ನಮ್ದು ನಾಟಿ ತಳಿ ತೆಂಗು ಚಂದ್ರಪಟ್ಟಣ ಭಾಗದಿಂದ ತುಮಕೂರು ಭಾಗದಿಂದ ಒಳ್ಳೆ ಕಾಯಿಗಳ ತರಿಸಿ ನಾವೇ ಹೋಗಿ ನೇರವಾಗಿ ಆಯ್ಕೊಂಡು ಬಂದು ತೆಂಗು ಮಾಡ್ತೀವಿ. ಆಮೇಲೆ ಅಡಿಕೆ ಗಿಡ ಮಾಡ್ತೀವಿ. ಅಡಿಕೆ ಗಿಡ ಆದ್ಮೇಲೆ ಕಾಳುಮೆಣಸು ಮಾಡ್ತೀನಿ. ಎಲ್ಲ ವೆರೈಟಿ ಕಾಫಿ ಅಲ್ಲಿವರೆಗೂ ಬೆಳಿತಿದ್ವಿ. ಕಾಫಿ ಈ ಬಾರಿ ಕೈ ಬಿಟ್ಟಿದ್ದೀನಿ, ಸ್ವಲ್ಪ ಕಾರ್ಮಿಕರ ಒತ್ತು ಕಡಿಮೆ ಇರೋದ್ರಿಂದ ಈ ಸರಿ ಕಾಫಿ ಗಿಡ ಮಾಡೋಕ್ಕಾಗಲಿಲ್ಲ. ಏಲಕ್ಕಿ ಮಾಡ್ತೀನಿ, SKP 14 ಮತ್ತು ನೆಲ್ಲಿಯಾಣಿ ಗೋಲ್ಡ್. SKP 14 ಖಾಲಿ ಆಯಿತು, ನೆಲ್ಲಿಯಾಣಿ ಗೋಲ್ಡ್ ಏಲಕ್ಕಿ ಗಿಡ ಇದೆ ನನ್ನ ತೋಟದಲ್ಲಿದೆ. ಇಷ್ಟು ಬೆಳ್ಕೊಂಡು ಕೃಷಿ ಮಾಡ್ತಾ ಇದೀವಿ ಸರ್. ಈಗ ಬೇರೆ ಬೇರೆ ತರದ್ದು, ಈಗ ಅಡಿಕೆ ಆಗ್ಬೋದು, ತೆಂಗಾಗ್ಬೋದು, ಕಾಳುಮೆಣಸು, ಕಾಫಿ, ಅದ್ರ ಜೊತೆಗೆ ಏಲಕ್ಕಿ, ಇಷ್ಟು ಪ್ರಕಾರದ ನರ್ಸರಿಯನ್ನ ತಾವು ಮಾಡ್ತಾ ಇದ್ದೀರಾ. ಆ ಗಿಡಗಳನ್ನ ಪ್ರತಿ ವರ್ಷವೂ ಕೂಡ ಬೆಳೆಸಿ ಯಾರಿಗೆ ಅಗತ್ಯ ಇರುತ್ತೋ ಅಂತವ್ರಿಗೆ ಮಾರಾಟವನ್ನ ಮಾಡ್ತಾ ಇದ್ದೀರಾ. ನರ್ಸರಿ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಕೆಲಸಗಳಿರುತ್ತೆ, ಹಂತ ಹಂತವಾಗಿ ಹೇಗೆ ಪ್ರಾರಂಭ ಆಗುತ್ತೆ, ಮತ್ತೆ ಯಾವ ಸಂದರ್ಭದಲ್ಲಿ ಅದನ್ನ ನೀವು ಪ್ರಾರಂಭ ಮಾಡ್ತೀರಾ, ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ಹೇಳಿ. ನಾವು ಸರ್ ಡಿಸೆಂಬರ್ ತಿಂಗಳಿಂದಲೂ ಸ್ಟಾರ್ಟ್ ಮಾಡ್ತೀವಿ ಸರ್. ಒಳ್ಳೆ ಕೆಂಪು ಮಣ್ಣನ್ನ ಹೊರಗಡೆ ಹೋಗಿ ತಗೊಂಡ್ಬಂದು ಆ ಕೆಂಪು ಮಣ್ಣನ್ನ ಟ್ರ್ಯಾಕ್ಟರ್ ಲೋಡ್ ಅನ್ಲೋಡ್ ಮಾಡಿಸಿ ಎಲ್ಲ ಕಡೆ ಅದನ್ನ ತೆಳುವಾಗಿ ಹರಡಿಸಿ ಅದನ್ನ ಪೌಡ್ರ್ ಮಾಡ್ತೀವಿ. ಟ್ರ್ಯಾಕ್ಟರ್ ಹರಿಸಿ ಪೌಡ್ರ್ ಮಾಡಿ ಅದಕ್ಕೆ ಒಳ್ಳೆ ದನಿನ ಗೊಬ್ಬರಗಳನ್ನ ಮಿಕ್ಸ್ ಮಾಡಿಸ್ತೀವಿ. ಮಿಕ್ಸ್ ಮಾಡಿ ಜನವರಿ ಕೊನೆಯಿಂದ ನಾವು ಪ್ಯಾಕೆಟ್ಗಳು ತುಂಬಿಸ್ತೀವಿ. ಶೇಡ್ ನೆಟ್ ಹಾಕಿ ಎಲ್ಲ ನೆರಳೆಲ್ಲ ಮಾಡಿ ಪರದೆ ಎಲ್ಲ ಬಿಟ್ಟು ಎಲ್ಲ ಆದ್ಮೇಲೆ ನಾವು ಜನವರಿ ಕೊನೆಯ ಹಂತದಿಂದ ನಾವು ಅದನ್ನ ಪ್ಯಾಕೆಟ್ ಎಲ್ಲ ಮಾಡಿಸ್ತೀವಿ. ಮಾಡಿಸಾದ್ಮೇಲೆ ನಮಗೆಲ್ಲ ಒಂದು 15 March ನಂದು ಅಡಿಕೆ ಮೊಳಕೆ ಎಲ್ಲ ಬಂದ್ಬಿಡುತ್ತೆ. ಆವಾಗ ಬುಟ್ಟಿ ಎಲ್ಲ ಮಾಡಿಸಾದ್ಮೇಲೆ ಕೊನೆಗೆ ಆ ಮೊಳಕೆನ ನಾಟಿ ಮಾಡಿಸ್ತೀವಿ ಸರ್. ಆಮೇಲೆ ಏಪ್ರಿಲ್ 1st ಕಾಳುಮೆಣಸು ಕಡ್ಡಿಗಳನ್ನ ಚುತ್ತೀವಿ. ಆ ಏಲಕ್ಕಿ ಗಿಡನೂ ಅಷ್ಟೇ, ಅಷ್ಟೊತ್ತಿಗೆ ಏಲಕ್ಕಿ ಗಿಡನೂ ಬರುತ್ತೆ. April 15 ಏಲಕ್ಕಿ ಗಿಡನೂ ನಾವು ಅದನ್ನ ಬುಟ್ಟಿಗೆ ಹಾಕ್ತೀವಿ. ಅಂತಂತವಾಗಿ ಆಮೇಲೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಕಳೆ ತೆಗಿಬೇಕು, ಕಳೆ ಬರ್ತಾ ಇರುತ್ತೆ. ನಮ್ದು ವಿಶೇಷತೆ ಏನಂದ್ರೆ 15 ದಿನಕ್ಕೊಂದ್ಸರಿ ಪ್ರತಿ ನಾನು ಒಂದು 2 batch ಮಾಡ್ಕೊಂಡಿರ್ತೀನಿ. 2 drum ಇದೆ, ವೇಸ್ಟ್ ಡಿಕಾಂಪೋಸರ್ ಅಂತ ಒಂದು 20 ರೂಪಾಯಿಂದ ಒಂದು ಸಿಗುತ್ತೆ, ಅದನ್ನ ಬಳಸ್ತೀವಿ. ಅದು ಅಂದ್ರೆ ತುಂಬಾ ದನಿನ ಗೊಬ್ಬರದ ಈಕ್ವಲೆಂಟು ವೇಸ್ಟ್ ಡಿಕಾಂಪೋಸರ್. ಅದರಲ್ಲಿ ತುಂಬಾ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದನ್ನು ತುಂಬಾ ನಮ್ಮ ಏನು ಫಲವತ್ತತೆ ಏನಿರುತ್ತೆ ನಮ್ಮ ಬುಟ್ಟಿನಲ್ಲಿ ಅದನ್ನ ಗಿಡಕ್ಕೆ ಈರೀರ್ ಕೊಡುತ್ತೆ. ಅದು ತುಂಬಾ ಬ್ಯಾಕ್ಟೀರಿಯಾಸ್ ಇರುತ್ತೆ. ವಾರಕ್ಕೊಂದು ಸ್ಪ್ರೇ ಕೊಟ್ಬಿಟ್ರಂತೂ ಒಳ್ಳೆ ಕೆಲಸ ಮಾಡುತ್ತೆ ಅಂದ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈಕ್ವಲೆಂಟ್ ದನಿನ ಗೊಬ್ಬರದ ಈಕ್ವಲೆಂಟ್ ಬರುತ್ತೆ. ಅದರಿಂದ ನಾನು ಅದೊಂದು ನನಗೆ ದೊಡ್ಡ ಬೆಂಬಲ ಕೊಟ್ಟಿದೆ ಆ ವೇಸ್ಟ್ ಡಿಕಂಪೋಸರ್ ನನ್ನ ನರ್ಸರಿಗೆ. ಅದನ್ನ ಬಳಸೋದ್ರಿಂದ ಆಮೇಲೆ ಅಲ್ಲಿ ತಗೊಂಡೋ ಗಿಡ ಹಾಕ್ತವ್ರು ಸಹ ನೆಕ್ಸ್ಟ್ ಇಯರ್ಗೆ ತಗೊಂಡೋಗಿ ನಾಟಿ ಮಾಡಿ ಅದನ್ನ ಒಂದು 4 ನೋಡಿ ಅದನ್ನ ಮುಂದಿನ ವರ್ಷಕ್ಕೆ ಬೇಕಂತ ನನಗೆ 8 ನನಗೆ ಅಡ್ವಾನ್ಸ್ ಹಾಕ್ತಾರೆ ಸರ್. ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮಣ್ಣನ್ನ ಪಾಕೆಟ್ ಒಳಗೆ ತುಂಬೋದಕ್ಕಿಂತ ಮೊದಲು ಹೇಗೆ ಅದಕ್ಕೆ ಉಪಚರಿಸ್ತೀರಿ, ಏನಾದರೂ ಉಪಚರಿಸ ಅಂತದ್ದು ಇರುತ್ತಾ, ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ ಹೇಳಿ. ಪಾಕೆಟ್ ತುಂಬಕ್ಕಿಂತ ಮೊದಲು ಸರ್ ನಾವು 15 ಮೊದಲು ಎಲ್ಲ ಸೂರ್ಯನ ಕಿರಣಗಳಿಗೆ ಓಪನ್ ಆಗಂಗೆ ಎಲ್ಲ ಮಣ್ಣನ್ನೆಲ್ಲ ಪೌಡರ್ ಮಾಡಿಬಿಟ್ಟು 15 ಫುಲ್ ಡ್ರೈ ಮಾಡಿಸ್ತೀವಿ. ವಾರಕ್ಕೊಂದ್ಸರಿ ಕಲ್ಟಿವೇಟರ್ ಓಡಿಸೋದು ಅರ್ಸೋದು. ಆ ರೀತಿ ಮಾಡಿಸಿದಾಗ ಎಲ್ಲ ಕಡೆಲೂ ಮಣ್ಣು ಮಿಕ್ಸ್ ಆಗುತ್ತೆ. ಅದರಲ್ಲಿರೋಕ್ಕೆ ಏನಾದರೂ ಒಂದು ಮೊಟ್ಟೆಗಳು ಮತ್ತು ಯಾವ್ದಾರು ಹುಳುಗಳು ಮರಿಗಳು ಯಾವ್ದಾದ್ರೆ ಸಾಯುತ್ತೆ ಅಂತ ಸೋಲರೈಸೇಷನ್ ಆಗುತ್ತೆ. ಅದು ತುಂಬ ಚೆನ್ನಾಗಿ ಮಣ್ಣು ಬರುತ್ತೆ. ಅದಾದಮೇಲೆ ದನಿನ ಗೊಬ್ಬರ ಲಾಸ್ಟಿಗೆ ದನಿನ ಗೊಬ್ಬರ ಹಾಕೊಂಡು ಇನ್ನೊಂದ್ಸರಿ ಎಲ್ಲ ಕಲ್ಟಿವೇಷನ್ ಮಾಡಿಸಿ ಆಮೇಲೆ ಬುಟ್ಟಿ ಸ್ಟಾರ್ಟ್ ಮಾಡ್ತೀವಿ ತುಂಬ ತುಂಬಕ್ಕೆ. ಈಗ ಅಡಿಕೆ ಮೊಳಕೆಯನ್ನ ಪಾಕೆಟ್ ಒಳಗೆ ನಾಟಿ ಮಾಡಿಸ್ತೀನಿ ಅಂತ ಹೇಳಿದ್ರಿ, ಅದಕ್ಕಿಂತ ಮೊದಲು ಬೀಜವನ್ನ ಹೇಗೆ ಉಪಚರಿಸಬೇಕಾಗುತ್ತೆ ಮತ್ತೆ ಹೇಗೆ ಮೊಳಕೆ ಬರ್ಸಂತದ್ದು? ಸರ್, ನಮ್ಮಲ್ಲಿ ಹಳೆ ತೋಟದ ಯಾವುದು ಇಲ್ಲ. ನಮ್ಮಲ್ಲಿ ಈ ಭಾಗದಲ್ಲಿ ನಮ್ದು ಆಲೂರು ತಾಲೂಕು ಭಾಗದಲ್ಲಿ ನಮ್ಮದು ತೋಟ ಇಲ್ಲ. ನಾವೆಲ್ಲ ಹೊರಗಡೆ ನಾವು ತೋಟಗಳು ಮಾಡ್ಕೊಂಡಿದೀವಿ. ಬಿತ್ತನೆಗೋಸ್ಕರನೇ ಅವ್ರು ಸಪ್ರೇಟ್ ಬಿಟ್ಕೊಳ್ತಾರೆ. ಸೊ ಅವ್ರು ನಮಗೆಲ್ಲ ಒಂದು ಜನವರಿ ಕೊನೆಗೆ ನಮಗೆ ಅವ್ರನ್ನ ಹಾರ್ವೆಸ್ಟ್ ಮಾಡಿಕೊಡ್ತಾರೆ ನಮಗೆ. ಸೊ ನಾವು ಅದನ್ನ ಒಳ್ಳೆ ಒಂದು 20-40 ಒಳಗಡೆ ಇರೋ ತೋಟಗಳನ್ನ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೆ ಗೋಟ್ಗಳು ಆಗ್ತವೆ. ಅವ್ರು ಗೋಟ್ ಆಗೋವರೆಗೂ ಕೆಡ್ಗಲ್ಲ ಬಿತ್ತನೆಗೆ, ಬಿತ್ತನೆ ಪರ್ಪಸ್ ಅಂತೆಲ್ಲ ಬಿಡ್ತಾರೆ. ಸ್ವಲ್ಪ ದುಬಾರಿ ಬೆಲೆ ತಗೊಳ್ತಾರೆ ನಮ್ಮ ಹತ್ರದಿಂದ. ಆದ್ರೂ ತೊಂದರೆ ಇಲ್ಲ, ಒಳ್ಳೆ ನಾವು ಸಸಿ ಕೊಡ್ತೀವಲ್ಲ ಅನ್ನೋ ನಮಗೊಂದು ಆತ್ಮತೃಪ್ತಿಯಿಂದ ನಾವು ಎಷ್ಟೇ ದುಡ್ಡು ಅವ್ರು ಕೇಳಿದಷ್ಟು ಕೊಟ್ಟು ತಗೊಂಡ್ಬಂದು ಒಳ್ಳೆ ಸಸಿಗಳು ಮಾಡ್ತೀವಿ ಸರ್. ನಾವು ತಂದಿಟ್ಟು ಗೋಣಿಚೀಲದಲ್ಲಿ ಇಟ್ಟು ಮೊಳಕೆ ಬರಿಸ್ತೀವಿ. ಅದನ್ನ ಹಾಕಿ ಗೋಣಿಚೀಲದಲ್ಲಿ ಪ್ರತಿ ವಾರಕ್ಕೊಂದ್ಸರಿ ನೀರು ಕೊಡ್ತಾ ಇರ್ತೀವಿ. ಚುಮುಕ್ಸ್ತೀವಿ, ಅತಿ ನೀರು ಆಗಬಾರ್ದು, ಅದಕ್ಕೆ ಸ್ವಲ್ಪ ಉಷ್ಣ ಕ್ರಿಯೇಟ್ ಆಗ್ಬೇಕು. ಅದಕ್ಕೆ ಆದಾಗ ಅದು ಒಂದು 2 ಮೊಳಕೆ ಬರುತ್ತೆ ಸರ್. ಆ ಮೊಳಕೆ ಬಂದಾಗ 1.5 ಮೊಳಕೆ ಬರುತ್ತೆ. ಒಂದು ಮೊಳಕೆ ಉದ್ದ ಗೋಟಿಂದ 1.5 ಬಂದ ತಕ್ಷಣ ನಾವು ಅದನ್ನ ನಾಟಿ ಮಾಡಿಸ್ಬಿಡ್ತೀವಿ ಸರ್. ನಾವು ಈ ಗೋಣಿಚೀಲದಲ್ಲಿ ಎಷ್ಟು ಪ್ರಮಾಣದಲ್ಲಿ ತುಂಬೋದು, ಪೂರ್ಣ ಪ್ರಮಾಣದಲ್ಲಿ ತುಂಬೋದು ಅಥವಾ ಅರ್ಧ ತುಂಬೇಕೋ ಹೇಗೆ? ಇಲ್ಲ ಸರ್, ಅರ್ಧ ತುಂಬಿರ ತುಂಬಾ ಒಳ್ಳೇದು. ಅರ್ಧ ತುಂಬಿಟ್ಟು ಆ ಲೂಸ್ ಮಾಡ್ಬಿಡೋದು ಅದು. ಆ ಲೂಸ್ ಮಾಡಿ ಹಾಗೆ ಉದ್ದದ್ದ ಇಟ್ಟು ಒಂದು ವಾರಕ್ಕೊಂದ್ಸರಿ ಲೈಟಾಗಿ ನೀರು ಕೊಡ್ತಾ ಇದ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ ಸರ್ ಅದು. ಎಂತಹ ತೋಟ ಮತ್ತೆ ಎಂತಹ ಮರಗಳಲ್ಲಿ ನೀವು ಬೀಜವನ್ನ ತೆಗೆದುಕೊಂಡು ಬರುವಂತದ್ದು, ಅಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕಾಗುತ್ತೆ? ಒಂದು 20-40 ವರ್ಷ ತೋಟ ಆಗಿರ್ಬೇಕು ಸರ್. ಆಮೇಲೆ 40 ವರ್ಷದ ಮೇಲೆ ತುಂಬಾ ಹಳೆ ತೋಟಗಳು ಅಷ್ಟು ಸೂಕ್ತ ಆಗಲ್ಲ. 20 ವರ್ಷದ ಒಳಗಡೆ ಇರೋ ತೋಟಗಳು ಆಗಲ್ಲ. ಆಮೇಲೆ ಒಂದು ಕೊಯ್ಲಿ ಕುಯ್ದಿರ್ತಾರೆ ಅವರು, ಕುಯ್ದು ಎರಡನೇ ಕೊಯ್ಲಿಗೆ ಮಾತ್ರ ಬಿಡೋದು ಬಿತ್ತನೆಗೆ. ಆ ಥರದ ತೋಟಗಳನ್ನ ಫಸ್ಟೇ ನಾವು ಆಗಸ್ಟ್ ತಿಂಗಳಲ್ಲೇ ಅವರಿಗೆ ನಾವು ತೋಟಗಳನ್ನ ನೋಡಿ ತೋಟಗಳನ್ನ ಮಾಡ್ಕೊಂಡಿರ್ತೀವಿ. ಹೋಗಿ ಆ ಥರದ್ದು ನಾವು ನೋಡಿ ಒಳ್ಳೆ ಇಳುವರಿ ಬರೋ ಅಂಥ ತೋಟಗಳನ್ನ ಸೆಲೆಕ್ಟ್ ಮಾಡಿ ನಾವೇ ನೇರವಾಗಿ ಇಲ್ಲಿಂದ ಲೇಬರ್ ಕರ್ಕೊಂಡೋಗಿ ಹಾಕೊಂಡು ಬರ್ತೀವಿ. ಹಾಕೊಂಡು ಬಂದು ಮೊಳಕೆ ಕಟ್ತೀವಿ ಸರ್ ಅದನ್ನ. ಈಗ ಬೀಜದ ಅಡಕೆ ಗೋಟನ್ನ ಕೊಯ್ಲು ಮಾಡುವಾಗಲಿ, ಅದನ್ನ ಚೀಲಕ್ಕೆ ತುಂಬುವಾಗಲಿ, ಅದನ್ನ ಬಹಳ ದೂರದಿಂದ ಇಲ್ಲಿಗೆ ತರುವಂತಹ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲೆಲ್ಲ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಅದರಲ್ಲೊಂದು ಟೋಪಿ ಬರುತ್ತೆ, ಆ ಟೋಪಿ ಯಾವುದೇ ಕಾರಣಕ್ಕೂ ಕಳಚಬಾರ್ದು ಸರ್. ಅದು ಅದು ಕಳಚಿದ್ರೆ ತೊಟ್ಟು ಬರುತ್ತಲ್ಲ, ಅದು ತೊಟ್ಟ ಮೇಲೆ ಒಂದು ಟೋಪಿ ತರ ಇರುತ್ತೆ, ಅದು ಕಳಚಬಾರ್ದು. ಕಳಚಿದ್ರೆ ಅಲ್ಲಿಗೆ ಹೋಗಿ ಹುಳ ಸೇರ್ಕೊಳ್ತವೆ, ಹುಳ ಸೇರ್ಕೊಂಡು ಮೊಳಕೆ ತಿಂದ್ಬಿಡ್ತವೆ. ಮೊಳಕೆ ಬಂದಾಗ ತುಂಬಾ ಜಾಗ್ರತೆಯಿಂದ ತಂದು ಮತ್ತೆ ಅಲ್ಲೂ ಅಷ್ಟೇ ತುಂಬಾ ಬರ್ತಿ ತುಂಬಿಕೊಂಡು ಬರಲ್ಲ ನಾವು, ಅಲ್ಲಿನೂ ಸಹ ಅರ್ಧನೇ ತಗೊಂಡು ಬರೋದು. ತಂದು ಇಲ್ಲಿ ಮತ್ತೆ ರೀಪ್ಯಾಕ್ ಮಾಡ್ತೇವೆ, ಅಲ್ಲಿ ಪ್ಲಾಸ್ಟಿಕ್ ಬ್ಯಾಗಿಂದ ತರ್ತೀವಿ. ತಂದ್ಬಿಟ್ಟು ನಮ್ಮ ಇಲ್ಲಿ ಗೋಣಿ ಚೀಲ ಬರುತ್ತಲ್ಲ, ಗೋಣಿ ಬ್ಯಾಗ್ ನಲ್ಲಿ ಇಟ್ಟು ನಾವು ನೀರು ಹಾಕ್ತಿವಿ ಸರ್. ಅಷ್ಟೇ, ಇನ್ನೇನು ಮಾಡಲ್ಲ ಸರ್. ಅದಷ್ಟು ಅದು ಒಟ್ಟಿಗೆ ಆ ಟೋಪಿ ಅಥವಾ ತೊಟ್ಟೇನಿರುತ್ತೋ ಅದು ಕಳಚಬಾರದು. ಅದು ಕಳಚದ ಹಾಗೆ ಬಹಳ ಮುಂಜಾಗ್ರತೆಯಿಂದ ಬಹಳ ಸ್ಮೂತ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ತಗೊಂಬರ್ಬೇಕು ಅನ್ನುವಂಥದ್ದು. ಹಾಸನ ಜಿಲ್ಲೆನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಅಡಕೆಯನ್ನ ಬೆಳೀತಾರೆ. ಕೆಲವು ಭಾಗಗಳಲ್ಲಿ ಹಾಸನದ ಅಡಕೆ ಅಂತಾನೆ ಒಂದಷ್ಟು ಫೇಮಸ್ ಆಗಿರೋಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಹೀಗಿದ್ದಾಗಿಯೂ ಕೂಡ ನೀವು ಚಿಕ್ಕಮಗಳೂರು ಭಾಗದಲ್ಲಿ ಅದರಲ್ಲೂ ಕೂಡ ಈ ಕಡೂರು ತಾಲೂಕಿನ ಭಾಗದಿಂದ ಅಡಕೆಯನ್ನ ತರ್ತೀನಿ ಬಿತ್ತನೆ ಬೀಜವಾಗಿ ಅಂತ ಹೇಳಿ ತಾವು ಹೇಳಿದ್ರಿ, ಏನು ಅಲ್ಲಿಯ ವಿಶೇಷ ಅಡಕೆಯ ವಿಶೇಷ? ವಿಶೇಷ ಅಂದ್ರೆ ಸರ್, ಕಡೂರು ಭಾಗ, ನಮ್ಮ ಸಕ್ಕರಾಯಪಟ್ಟಣ ಕಡೂರು ಭಾಗ ಏನಿದೆ ಅದು ಸ್ವಲ್ಪ ಬಯಲು ಪ್ರದೇಶ ಸರ್. ಹೆಚ್ಚು ಮಳೆ ಆಗಲ್ಲ ಸರ್. ಇವಾಗ ಶಿವಮೊಗ್ಗದಿಂದ ಶಿವಮೊಗ್ಗ ಸಾಗರ ತೀರ್ಥಳ್ಳಿ ಆ ಕಡೆಯಿಂದ ಎಲ್ಲ ಸುಮಾರು ಜನ ತಾಂಬರ್ತಾರೆ ಸರ್ ಅಡಿಕೆ. ಇವಾಗ ಯಾರ್ಯಾರು ನಾಟಿ ಮಾಡಿದಾರೋ ಅವರು ಅಲ್ಲಿ ಪ್ರತಿ ವರ್ಷ ಬೋಡೋ ದ್ರವಣ ಕೊಡಲೇಬೇಕು ಅಲ್ಲಿ ಭಾಗದ ತಳಿಗಳಿಗೆ. ಸೊ ನಮ್ಮ ಈ ಬಯಲುಸೀಮೆನ ತಳಿಗಳಿಗೆ ತಗೊಂಡು ಬಂದರೆ ಇವಕ್ಕೆ ಅಷ್ಟು ಔಷಧಿ ಡಿಪೆಂಡ್ ಆಗಿರಲ್ಲ, ಮತ್ತೆ ಇವು ಬೇಗ ರೋಗಕ್ಕೆ ತುತ್ತಾಗಲ್ಲ ಸರ್. ಬಯಲುಸೀಮೆಯಿಂದ ತಂದಂಥ ಗೋಟ್ಗಳು, ಅದರಲ್ಲಿ ಬಂದಂಥ ಗಿಡಗಳು ನಮ್ಮಲ್ಲಿ ಏನು ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಬೆಳೀತಾ ಇದ್ದಾರೆ, ಯಾರ್ದು ಯಾವುದೇ ಸ್ಪ್ರೇ ಕೊಡದಲ್ಲೇ ಬೋಡೋ ದ್ರವಣ ಕೊಡದಲ್ಲೇ ಬೆಳೀತಿದ್ದಾರೆ ಆ ರೀತಿ ಬರುತ್ತೆ. ಆಮೇಲೆ ನಮ್ಮ ಹಾಸನ ಜಿಲ್ಲೆ ಗೋಟ್ಗೂ ಅಲ್ಲಿ ಅಡಿಕೆಗೂ ತುಂಬಾ ವ್ಯತ್ಯಾಸ ಇದೆ ಸರ್. ನಮ್ಮಲ್ಲಿ ತುಂಬಾ ಸಿಪ್ಪೆ ತುಂಬಾ ದಪ್ಪ ಇರುತ್ತೆ ಸರ್, ಅಲ್ಲಿ ಸಿಪ್ಪೆ ತುಂಬಾ ತೆಳು ಇರುತ್ತೆ, ಗೋಟು ಒಳಗಡೆ ದಪ್ಪ ಇರುತ್ತೆ, ಇವೆರಡು ವ್ಯತ್ಯಾಸ ಇದೆ. ಆಮೇಲೆ ಇಲ್ಲಿ ನಮ್ಮ ಹಾಸನ ಭಾಗದಲ್ಲಿ ಏನಿದೆ, ಇದರಲ್ಲಿ ಒಂದು ಕ್ವಿಂಟಾಲಿಗೆ ಒಂದು 10-12 ಕೆಜಿ ಒಣ ಅಡಿಕೆ ಬರುತ್ತೆ, ಆ ಭಾಗದಲ್ಲಿ 17 ಕೆಜಿ ವರೆಗೂ ಒಣ ಅಡಿಕೆ ಬರುತ್ತೆ. ಅಷ್ಟು ವ್ಯತ್ಯಾಸ ಇರುತ್ತೆ ನಮ್ಮಲ್ಲಿಗೂ ಅಲ್ಲಿಗೂ ಅಡಿಕೆಗೆ. ಆದ್ರಿಂದ ನಾವು ಆ ಏರಿಯಾ ತುಂಬಾ ಸೂಕ್ತ ಅನ್ಕೊಂಡು ಶ್ರಮ ಆದ್ರೂ ಪರವಾಗಿಲ್ಲ, ನಾವು ಅದನ್ನೇ ಮಾಡ್ತಾ ಇದೀವಿ ಸರ್. ಈಗ ಅಡಿಕೆ ಸಸಿಗಳನ್ನ ಅಥವಾ ಮೊಳಕೆಯನ್ನ ಪಾಕೆಟ್ಗೆ ಹಾಕಿದ ಮೇಲೆ, ಪಾಲಿಥಿನ್ ಕವರ್ ಏನಿರುತ್ತೋ ಅದರೊಳಕ್ಕೆ ಹಾಕಿದ ಮೇಲೆ ಆ ನಂತರ ಏನೆಲ್ಲ ಪೋಷಕಾಂಶಗಳನ್ನ ನೀಡಬೇಕು, ನೀರನ್ನ ಎಷ್ಟು ದಿವಸಕ್ಕೆ ಒಂದ್ಸಾರಿ ನೀಡಬೇಕು, ಎಷ್ಟು ಪ್ರಮಾಣದಲ್ಲಿ ನೀಡಿದ್ರೆ ಗಿಡಗಳಿಗೆ ಅನುಕೂಲ ಆಗುತ್ತೆ ಮತ್ತೆ ತುಂಬಾ ಹುಲ್ಸಾಗಿ ಬೆಳೀತವೆ ಅಂತೀರ? ಸರ್, ಪಾಕೆಟ್ ತುಂಬಿದ ಮೇಲೆ ನಾವು ಹೆಚ್ಚು ಕಡಿಮೆ ನಾವು ಆ ಮೊಳಕೆಯನ್ನ ಹಾಕೋದ್ ಏಪ್ರಿಲ್ ಇಂದ ಒಂದು 15 ನಂತರ ಹಾಕ್ತಿವಿ. ಸೊ ಆವಾಗ ಹೆಚ್ಚು ಕಡಿಮೆ ಮಳೆ ಪ್ರಾರಂಭ ಆಗ್ತಾ ಇರುತ್ತೆ ಸರ್. ಮಳೆ ಆಗಲಿಲ್ಲ ಅಂದರೂ ನಮ್ಮಲ್ಲಿ ನಾವು ಮೈಕ್ರೋ ಸ್ಪ್ರಿಂಕ್ಲರ್ಗಳು ಮಾಡ್ಕೊಂಡಿದ್ದೀವಿ, ಒಂದು ವಾರಕ್ಕೊಂದು ಅದ ನೀರು ಕೊಡ್ತೀವಿ. ಆಮೇಲೆ ಕಳೆ ಬರ್ತಾ ಇರುತ್ತೆ, ವಿಪರೀತ ದನಿ ಗೊಬ್ಬರ ಕೊಟ್ಟರಂತೂ ವಿಪರೀತ ಕಳೆ ಬರ್ತಾ ಇರುತ್ತೆ, ಕಳೆ ತೆಗಿತಾ ಇರ್ತೀವಿ. ಕಳೆ ತೆಗೆದ್ಮೇಲೆ ಪ್ರತಿ 15 ದಿನಕ್ಕೊಂದ್ಸರಿ ನಮ್ಮದು ವೇಸ್ಟ್ ಡಿಕಂಪೋಸರ್ ಇದ್ದರೆ ಅದನ್ನು ಸ್ಪ್ರೇ ಕೊಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಬಿಟ್ಟರೆ ನಾವು ಯಾವುದೇ ಕೆಮಿಕಲ್ ಗೊಬ್ಬರ ಕೊಡೋಕೆ ಹೋಗಲ್ಲ. ದನಿನ ಗೊಬ್ಬರ ಕೊಟ್ಟರಂತೂ ಇನ್ನೇನು ಬೇಕಿಲ್ಲ. ನಾವು ವೇಸ್ಟ್ ಡಿಕಂಪೋಸರ್ ಬಳಸೋದ್ರಿಂದ ಪ್ರತಿ 15 ದಿನಕ್ಕೊಂದ್ಸರಿ ವೇಸ್ಟ್ ಡಿಕಂಪೋಸರ್ ಕೊಡ್ತೀವಿ. ಆಮೇಲೆ ಒಂದು ತಿಂಗಳಿಗೆ ಒಂದೊಂದು ಬಾರಿ ಕಳೆ ಬರುತ್ತೆ, ಚಿಕ್ಕ ಚಿಕ್ಕ ಕಳೆ ಬರುತ್ತೆ, ಅದನ್ನು ತೆಗಿತಾ ಇರ್ತೀವಿ. ತುಂಬ ಹುಲ್ಸಾಗಿ ಬರುತ್ತೆ, ಹೇಳ್ಕೊಳ್ಳೋಂಥ ಸಮಸ್ಯೆಗಳು ಮತ್ತೆ ಬೇರೆ ಔಷಧಿಗಳು ಏನು ಕೇಳಲ್ಲ. ಅಡಿಕೆ ತೆಂಗಂತೂ ಯಾವುದೇ ಶ್ರಮ ಇಲ್ಲದಲ್ಲೇ ಬೆಳಿಬಹುದು ಸರ್. ನರ್ಸರಿಯಲ್ಲಿ ಏನಾದರೂ ರೋಗ ಅಥವಾ ಕೀಟ ಬರ್ತಕ್ಕಂತ ಸಾಧ್ಯತೆ ಇರುತ್ತಾ? ಬಂದ್ರೆ ಹೇಗೆ ಅದನ್ನ ನಿರ್ವಹಣೆಯನ್ನ ಮಾಡುವಂಥದ್ದು? ಅಡಿಕೆಯಲ್ಲಿ ರೋಗ ಬರೋ ಸಾಧ್ಯತೆ ಇದೆ ಸರ್. ತುಂಬ ಹೆಚ್ಚು ಮಳೆ ಆದಾಗ ಮತ್ತೆ ಈ ನಾವೇನು ನರ್ಸರಿ ಮಾಡಿದೀವಿ ಆ ಜಾಗದಲ್ಲಿ ತುಂಬ ಶೀತ ಆದಾಗ ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ ಅಡಿಕೆಗೆ. ಸೊ ಅದನ್ನ ನೋಡ್ಕೊಂಡು ಒಂದು ಏನಾದರೂ ಒಂದು ಕೆಮಿಕಲ್ ಸ್ಪ್ರೇ, ಒಂದು ಫಂಗಿಸೈಡ್ ಸ್ಪ್ರೇ ಕೊಟ್ಟರೆ ಅದು ಕಂಟ್ರೋಲ್ ಆಗುತ್ತೆ. ಅದಕ್ಕಿಂತ ಮೊದಲು ನಾವು ನರ್ಸರಿ ಜಾಗ ಏನಿದೆ ತುಂಬ ನೀರು ನಿಲ್ಲಬಾರದು ಜಾಗ. ನೀರು ನಿಲ್ಲಿಲ್ಲ ಅಂದರೆ ಯಾವುದೇ ಸಮಸ್ಯೆ ಬರಲ್ಲ. ಅಲ್ಲೇ ಚರಂಡಿಗಳು ಸಹ ಕೊಡಲೇಬೇಕು. ನಮ್ಮ ನರ್ಸರಿಗೆ ಹೆಚ್ಚು ತೇವಾಂಶ ಆಗದಂಗೆ ನೋಡ್ಕೊಂಡ್ರೆ ಯಾವುದೇ ಒಂದು ಸಮಸ್ಯೆ ಬರಲ್ಲ ಸರ್. ನಮ್ಮ ಅನುಭವ ಒಂದು 6 ವರ್ಷದ ಅನುಭವದಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ. ಈ ತರದ ಅನುಭವ ಆಗಿದೆ ಕೆಲವು ರೋಗಗಳು. ಕೆಲವೊಂದು ವರ್ಷಗಳಲ್ಲಿ 44,000 ಮಾಡಿ 20,000 ಗಿಡ ಹೋಗಿದೆ. ಸೊ ಅದರ ಅನುಭವ ಎಲ್ಲ ನೋಡ್ಕೊಂಡು ಇವಾಗ ನಾವು ಜಾಗಗಳು ಫಸ್ಟ್ ಜಾಗಗಳು ನೀರು ನಿಲ್ಲಬಾರದು. ಆಮೇಲೆ ಹೆಚ್ಚು ಹೊರಗಡೆಯಿಂದ ನರ್ಸರಿಗೆ ನೀರು ಬರಬಾರದು. ಅದೊಂದು ಮುನ್ನೆಚ್ಚರಿಕೆ ತಗೊಂಡ್ರೆ ಯಾವುದೇ ರೋಗಗಳು ಬರಲ್ಲ ಸರ್. ವೇಸ್ಟ್ ಡಿಕಾಂಪೋಸರ್ ಬಹಳ ಅನುಕೂಲ ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ರಿ. ಎಲ್ಲಿ ಸಿಗುತ್ತೆ, ಇದನ್ನ ಸಮರ್ಪಕವಾಗಿ ಬಳಕೆಯನ್ನ ಮಾಡುವಂತದ್ದು ಹೇಗೆ, ನೀವು ಹೇಗೆ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ವೇಸ್ಟ್ ಡಿಕಾಂಪೋಸರ್ ಅನ್ನೋದು ತುಮಕೂರಿನಲ್ಲಿ ಒಂದು ಫ್ಯಾಕ್ಟರಿ ಇದೆ ಸರ್. ಅದು ಇದು ಸಾವಯವ ಕೃಷಿ ಒಂದು ಸಂಸ್ಥೆಯಿಂದ ಇದು ಅಭಿವೃದ್ಧಿಪಡಿಸಿ ಎಲ್ಲಾ ಒಂದು ಜಿಲ್ಲೆಗೂ ವಿತರಣೆ ಆಗ್ಲಿ ಅನ್ಕೊಂಡು ಅಲ್ಲಲ್ಲೇ ಅವರು ಪೇಟೆಂಟ್ ಪಡ್ಕೊಂಡು ಮಾಡ್ತಾ ಇದಾರೆ. ನಾಟಿ ಹಸುವಿನ ಸಗಣಿನಲ್ಲಿ ಒಂದು 5 ತರದ್ದು ಸೂಕ್ಷ್ಮಾಣು ಜೀವಗಳನ್ನ ತೆಗೆದು ಆ ಡಬ್ಬಿಗೆ ಹಾಕ್ಬಿಡ್ತಾರೆ ಸರ್. ಅದ್ರ ಬೆಲೆ ಕೇವಲ 20 ರೂಪಾಯಿ. ಅದನ್ನ 2 ಕೆಜಿ ಕಪ್ ಬೆಲ್ಗೆ ಹಾಕಿ ಡ್ರಮ್ಗೆ ಹಾಕಿ ಸೇಮ್ ನಮ್ಮ ಜೀವಾಮೃತ ಯಾವ ರೀತಿ ತಯಾರು ಮಾಡ್ತೀವಿ ಆ ರೀತಿ ಜೀವಾಮೃತಕ್ಕೆ ಸಗಣಿ ಬೇಕು, ಗಂಜಲ ಬೇಕು, ಆಮೇಲೆ ಕಬ್ಬೆಲ್ಲ ಬೇಕು, ಮತ್ತೆ ದ್ವಿದಳ ಧಾನ್ಯ ಇಟ್ಬೇಕು. ಇದಕ್ಕೆ ಯಾವುದೇ ತರದ ಬೇಕಿಲ್ಲ. ಇದು 2 ಕೆಜಿ ಕಬ್ಬೆಲ್ಲ ಹಾಕಿದ್ರೆ ಅದರಲ್ಲಿರೋ ಸೂಕ್ಷ್ಮಾಣು ಜೀವಿಗಳು ಕೋಟ್ಯಾನುಕೋಟಿ ಡೆವಲಪ್ ಆಗ್ತವೆ, ವೃದ್ಧಿ ಆಗುತ್ತೆ. ಆ ವೃದ್ಧಿ ಆಗಿದ್ದ ಅದನ್ನ ನಾವು 6 ದಿವಸದವರೆಗೂ ವೃದ್ಧಿ ಮಾಡಿ ದಿನಕ್ಕೊಂದ್ಸರಿ ಬೆಳಗ್ಗೆ ಸಂಜೆ ತಿರುಗಿಸ್ತಾ ಇರಬೇಕು. 6 ದಿನದ ನಂತರ ಸ್ಪ್ರೇ ಕೊಟ್ರೆ ಎಷ್ಟೇ ಒಂದು ವೈಟ್ ಬಂದಿದ್ರು ಬೆಳೆಗಳು 2 ದಿನಕ್ಕೆ ಕಲರ್ ಚೇಂಜ್ ಆಗ್ತವೆ. ಮತ್ತೆ ಅದರದ್ದು ತುಂಬಾನೇ ಗಿಡನ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಸರ್. ಅದು ಎಲ್ಲ ರೈತರುಗಳು ಬಹಳ ಕಡಿಮೆ ಖರ್ಚಲ್ಲಿ ಈಗ ಹೆಚ್ಚು ರಾಸಾಯನಿಕ ಹೆಚ್ಚೆಚ್ಚು ಬಳಸಿ ಭೂಮಿ ಹಾಳು ಮಾಡೋದಕ್ಕಿಂತ ಅದು ಪರ್ಯಾಯವಾಗಿ ಬಂದಿರೋದು ತುಂಬಾನೇ ಒಳ್ಳೇದು. ಎಲ್ಲ ಬಳಸ್ತಾ ಇದಾರೆ. ದೊಡ್ಡ ತೋಟಗಳಿಗೆ ಕೊಟ್ಬಿಟ್ರಂತೂ ನಾನು ಈ ನರ್ಸರಿ ನನ್ನ ಗಿಡಕ್ಕೆ ಬಂದಾಗ ಕೆಲವರು ಏನ್ ಹೊಡಿತೀರಿ ಏನ್ ಹೊಡಿತೀರಿ ಸ್ಪ್ರೇ ಕೇಳ್ತಿದ್ರು. ನಾನು 20-25 ರೂಪಾಯಿ ಉಚಿತವಾಗಿ ಕೊಟ್ಟೆ. ಅವರೆಲ್ಲ ಮೆಣಸಿನಕಾಯಿ ಅದಕ್ಕೆಲ್ಲ ಸ್ಪ್ರೇ ಮಾಡಿ ತುಂಬಾನೇ ಸಂತೋಷ ಪಟ್ರು ಸರ್. ಒಳ್ಳೆ ಕಾಯಿ ಬಂದಿದೆ, ಒಳ್ಳೆ ತುಂಬಾ ಚೆನ್ನಾಗಿದೆ ಅನ್ಕೊಂಡು ಎಲ್ಲಾ ಬೆಳೆಗೂ ಬಳಸಬಹುದಂತ ಒಳ್ಳೆ ದಿವ್ಯ ಔಷಧಿ ಸರ್ ವೇಸ್ಟ್ ಡಿಕಂಪೋಸರ್ ಕಡಿಮೆ ಖರ್ಚಲ್ಲಿ. ಈ ತೆಂಗಿಗೆ ಸಂಬಂಧಪಟ್ಟ ಹಾಗೆ ಅದರ ಬಿತ್ತನೆ ಬೀಜದ ಆಯ್ಕೆ ಇರ್ಬೋದು, ಅದನ್ನ ನರ್ಸರಿ ಮಾಡತಕ್ಕಂತ ವಿಧಾನ ಆಗ್ಬೋದು, ಅದನ್ನ ಹೇಗೆ ಮಾಡ್ತಾ ಇದ್ದೀರಾ, ಯಾವ ಸಮಯದಲ್ಲಿ ಪ್ರಾರಂಭ ಮಾಡ್ತೀರಾ? ನಾವು ಸರ್ ಅದನ್ನ ಬಿತ್ತನೆ ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ಅಲ್ಲಿ ತೆಂಗನ್ನ ನರ್ಸರಿ ಸ್ಟಾರ್ಟ್ ಮಾಡ್ತೀವಿ ಸರ್. ನಾವು ಚಂದ್ರಪಟ್ಟಣ ಭಾಗದಲ್ಲಿ ಕಾಯಿಗಳನ್ನ ತಗೊಂಡ್ ಬಂದು ಅದರಲ್ಲಿ ತುಂಬಾ ನೀರ್ ಕಡಿಮೆ ಇರಬೇಕು. ಕಾಯಿ ತರಬೇಕಾದ್ರೆ ಆ ತರದ ತಗೊಂಡ್ಬರ್ತೀವಿ. ಹೆಚ್ಚು ನೀರಿದ್ರೆ ತುಂಬಾ ಲೇಟ್ ಆಗುತ್ತೆ, ಆಮೇಲೆ ಕಾಯಿಗಳು ಸಹ ಅವು ಫೇಲ್ಯೂರ್ ಆಗ್ತವೆ. 4-5 ಸ್ಪೂನ್ ಅಷ್ಟು ನೀರ್ ಇರಬೇಕು ಕಾಯಿನಲ್ಲಿ. ಅಷ್ಟು ಕಾಯಿ ತಂದು ನಾವು ಏನ್ ಮಾಡ್ತೀವಿ ಅಂದ್ರೆ 2-2 ಅಂತರ ಕೊಡ್ತೀವಿ. ಸಾಲಿಂದ ಸಾಲಿಗೆ 2-2, ಕಾಯಿಯಿಂದ ಕಾಯಿಗೆ 2-2. ಈ ತರ ಅಂತರ ಕಾಪಾಡ್ಕೊಂಡು ಭೂಮಿಗೆ ಒಂದು ಟ್ರೆಂಚ್ ಮಾಡಿ 2-2 ಅಂತರದಲ್ಲಿ ನಾಟಿ ಮಾಡ್ತೀವಿ. ನಾಟಿ ಮಾಡಿದ್ಮೇಲೆ 4-5 ತಿಂಗಳಿಗೆ ಅದು ಮೊಳಕೆ ಬರುತ್ತೆ. ಆ ಮೊಳಕೆ ಬಂದಾಗ 1 ವರ್ಷಕ್ಕೆ ನಮ್ಗೆ ನಾಟಿ ಮಾಡ್ಲಿಕ್ಕೆ ಬರುತ್ತೆ ಸರ್. ಇಲ್ಲಿವರೆಗೂ ನಾವು 6 ವರ್ಷದಿಂದ ಯಾವುದೇ ರೋಗಗಳಾಗ್ಲಿ ಕೀಟಗಳಾಗ್ಲಿ ಇಲ್ಲಿವರೆಗೂ ನೋಡಿಲ್ಲ ಸರ್. ತುಂಬಾ ಚೆನ್ನಾಗಿ ಬರ್ತಾ ಇದೆ. ತೆಂಗಿಂದು ಆಯ್ಕೆ ಏನಪ್ಪ ಅಂದ್ರೆ ಬಿತ್ತನೆ ಆಯ್ಕೆ ಮಾಡೋದು ಒಂದೇ. ಅದು ಬಿಟ್ರೆ ಆಯ್ಕೆ ನಾವು ಏನ್ ಅಂತರ ಕೊಟ್ಟು ಮಾಡ್ಬಿಟ್ರಂತೂ ನಾನು ಈಗ 5 ವರ್ಷದಿಂದ ಮಾಡ್ತಾ ಇದ್ದೀನಿ. ಬಯಲ್ಸೀಮೆಯಿಂದಲೇ ಬಂದು ನನ್ನ ಹತ್ರ ಗಿಡ ತಗೊಂಡು ಹೋಗ್ತಾರೆ. ಅವ್ರ ಅನುಭವ ಹೇಳೋದು ನಮ್ಮ ಬಯಲ್ಸೀಮೆಯಲ್ಲೂ ಈ ರೀತಿ ಗಿಡ ಯಾರು ಬೆಳೆದು ಕೊಡಲ್ಲ ಅನ್ನೋ ಒಂದು ತುಂಬಾ ಸಂತೋಷದಿಂದ ತಗೊಂಡು ಹೋಗ್ತಾರೆ ಸರ್. ಅಷ್ಟು ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ ಅರೆ ಮಲೆನಾಡಿನಲ್ಲಿ. ಮೆಣಸು ಮತ್ತೆ ಏಲಕ್ಕಿಯ ಸಸ್ಯಗಳನ್ನು ಕೂಡ ನೀವು ಅಭಿವೃದ್ಧಿ ಪಡಿಸ್ತಾ ಇದ್ದೀರಾ. ಯಾವ ತಳಿಯ ಮೆಣಸು ಮತ್ತೆ ಏಲಕ್ಕಿಯ ಗಿಡಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀರಾ, ಅದರ ನರ್ಸರಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕೆಲಸ ಕಾರ್ಯಗಳು ಇರುತ್ತೆ, ಹೇಗೆ ಅದು ಕೂಡ ಚೆನ್ನಾಗಿ ಆಗುವ ಹಾಗೆ ಮಾಡುವಂತದ್ದು, ಅದರ ಬಗ್ಗೆ ತಿಳಿಸ್ಕೊಡಿ. ಕಾಳುಮೆಣಸು ಸರ್ ನಮ್ದು ಹೆಚ್ಚು ಕಡಿಮೆ 15 ವರ್ಷದ ಅನುಭವ ಇದೆ ಸರ್ ಕಾಳುಮೆಣಸಲ್ಲಿ. ನಮ್ದು 10 ಎಕರೆ ತೋಟದಲ್ಲಿ ಕಾಳುಮೆಣಸು ಇಟ್ಕೊಂಡಿದ್ವಿ. ಕಾರಣಾಂತರದಿಂದ ಈ 3 ವರ್ಷದಿಂದ ಅತಿ ಮಳೆಯಿಂದ ನಮ್ಮಲ್ಲಿ ಕಾಳುಮೆಣಸು ಕಡಿಮೆ ಆಗ್ತಾ ಬಂತು. ನರ್ಸರಿ ಬಂದು ಸರ್ ನನ್ನ ಹತ್ರ ಪಣಿಯೂರು 1 ರಿಂದ ಪಣಿಯೂರು 8 ವರೆಗೂ ತಳಿಗಳು ಇಟ್ಟಿದ್ದೆ ಸರ್. ಆಮೇಲೆ ISR ಶಕ್ತಿ ಇಟ್ಟಿದ್ದೆ, ತೇವಂ ಇಟ್ಟಿದ್ದೆ, ಪಂಚಮಿ ಪೂರ್ಣಿಮೆ ಇಷ್ಟು ತಳಿಗಳನ್ನ ನಮ್ದು ಏನು ನಮ್ದು ಸಾಂಬಾರು ಮಂಡಳಿ ಇದೆ ಆ ವಿಜ್ಞಾನಿಗಳನ್ನ ಭೇಟಿ ಮಾಡಿ ಕೆಲವೊಂದು ತಳಿಗಳನ್ನ ಕೇಳ್ಕೊಂಡಾಗ ಇಷ್ಟೆಲ್ಲ ತಳಿ ಇದೆ ಅಂತ ಕೊಟ್ರು. ಎಲ್ಲ 100 ಗಿಡ ಕೊಟ್ರು. ಒಂದು 8 ವರ್ಷದಿಂದನೆ ತಂದು ಎಲ್ಲವನ್ನೂ ನಾಟಿ ಮಾಡಿದ್ದೆ ಸರ್. ನಾಟಿ ಮಾಡಿದ ಕಳೆದ 3 ವರ್ಷದಲ್ಲಿ ನನ್ನಲ್ಲಿ ಯಾವ ತಳಿಗಳು ಸಹ ಉಳಿದಿಲ್ಲ. ವಿಪರೀತ ಮಳೆಯಾಗಿ ನನಗೆ ಉಳಿದಿದ್ದು ಒಂದೇ ISR ಶಕ್ತಿ ಅಂತ. ಸೊ ಅವ್ರು ಹೇಳಿದ್ರು ಇದು ಫೈಟೋಪ್ತರ ಅಂತ ಒಂದು ರೋಗ ಬರುತ್ತೆ, ಅದಕ್ಕೆ ಆ ಮಳೆ ಹೆಚ್ಚಾದಾಗ ಅದು ಬೇರ್ಕೊಳಿಯುತ್ತೆ, ಅದು ಬಿಟ್ಟರೆ ಏನು ಕಾಳುಮೆಣಸಿಗೆ ಸಮಸ್ಯೆ ಆಗಲ್ಲ ನಮ್ಮ ಅನುಭವದಲ್ಲಿ. ISR ಶಕ್ತಿ ಅನ್ನೋದು ತುಂಬಾ ಡೌನ್ ಅಲ್ಲಿ ಹೆಚ್ಚು ನೀರ್ನಿಲ್ಲ ಅಂತ ಜಾಗದಲ್ಲಿ ನಾಟಿ ಮಾಡಿದೀವಿ. ಇಲ್ಲಿವರೆಗೂ ಒಂದು 100 ಗಿಡದಲ್ಲಿ ಒಂದು ಗಿಡನೂ ಸಹ ರೋಗ ಬಂದಿಲ್ಲ ಸರ್, ಅಷ್ಟು ಚೆನ್ನಾಗಿದೆ. ಈ ಸರಿ ಅದನ್ನೇ ಒಂದು ನಾವು ಡೆವಲಪ್ ಮಾಡ್ತಾ ಇದ್ದೀನಿ. ಈಗ ಅದರ ನರ್ಸರಿ ಬಗ್ಗೆ ಹೇಳಬೇಕು ಅಂದ್ರೆ ಅದರಲ್ಲಿ ಏನು ಗಿಡದಲ್ಲಿ ರನ್ನರ್ಸ್ ಅಂತ ಹೇಳ್ತೀವಿ, ಹರಿಬಳ್ಳಿಗಳು ಅಂತ ಹೇಳ್ತೀವಿ. ಅದನ್ನ ತಂದು ನಾವೇನ್ ಮಾಡ್ತೀವಿ, ಕಟ್ ಮಾಡಿ ಒಳ್ಳೆ ಗಿಡಗಳು ಯಾವುದೇ ರೋಗ ಇಲ್ಲದಂತ ಬಳ್ಳಿಗಳಲ್ಲಿ ತಂದು ಕಟ್ ಮಾಡಿ ಆ ಪಾಕೆಟಿಗೆ ಚುಚ್ಚಿವಿ ಸರ್. ಆ ಪಾಕೆಟಿಗೆ ಚುಚ್ಚೋಕ್ಕಿಂತ ಮೊದಲು ಅದು ಒಂದು ಬೇರ್ ಬರ್ಲಿಕ್ಕೆ ಒಂದು ಔಷಧಿ ಬರುತ್ತೆ. ಆ ಔಷಧಿನ ಹೆಜ್ಜೆಜ್ಜೆ ಆ ಪೌಡರ್ನ ಹೆಜ್ಜೆಜ್ಜೆ ಅದಕ್ಕೆ ಹಾಕಿದಾಗ ಒಂದು 20 ದಿನಕ್ಕೆ ಅದು ಬೇರ್ ಬಂದ್ಬಿಡುತ್ತೆ. ಅದನ್ನ ಹಾಕ್ಬಿಟ್ಟು ಕಡ್ಡಿ ಚುಚ್ಚಿಬಿಟ್ಟು ಪ್ಲಾಸ್ಟಿಕ್ ಕವರ್ ಮಾಡ್ಬಿಡ್ತೀವಿ ಸರ್. ಪ್ಲಾಸ್ಟಿಕ್ ಕವರ್ ಮಾಡಿ 25 ದಿವಸಕ್ಕೆ ಅದ್ರ ಮೊಳಕೆ ಬಂದ್ಬಿಡುತ್ತೆ. ಮೊಳಕೆ ಬಂದಾಗ ಆ ಕಡೆ ಈ ಕಡೆ 2 ಸೈಡು ಎಲ್ಲ ಓಪನ್ ಮಾಡಿ ಬಿಟ್ರೆ ಅದು ಒಳ್ಳೆ ಗಾಳಿ ಆಡುತ್ತೆ, ಚೆನ್ನಾಗಿ ಬರುತ್ತೆ. ಆಮೇಲೆ ಅವಾಗ ಕಳೆ ತೆಗೆದು ನೀರು ಕೊಡ್ತಾ ಇರಬೇಕು. ತುಂಬಾ ಸೊಗಸ ಬರುತ್ತೆ. ಕಾಳುಮೆಣಸು ತುಂಬಾ ಸುಲಭವಾಗಿ ಬೆಳೆಯುವಂಥದ್ದು. ಸ್ಟಾರ್ಟಿಂಗು ಕಡ್ಡಿ ತರಬೇಕು, ಕಟ್ ಮಾಡಬೇಕು, ಪ್ರತಿಯೊಂದು ಒಂದೊಂದು ಪಾಕೆಟಿಗೆ 3 ಕಡ್ಡಿ ಹಾಕಬೇಕು, ಶ್ರಮ ಇದೆ. ತದನಂತರ ಕೆಲಸಗಳು ಸುಲಭ ಆಗ್ತವೆ ಸರ್. ಈ ನರ್ಸರಿ ಬಗ್ಗೆ ಹೆಚ್ಚಿನ ಅನುಭವಗಳು ಬೇಕು ಅಂತ ಹೇಳಿದ್ರೆ, ಮತ್ತೆ ನಿಮ್ಮ ನರ್ಸರಿಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಇರತಕ್ಕಂಥ ಸಸಿಗಳು ಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಒಮ್ಮೆ ಹೇಳಿ. 8 6 1 8 7 7 9 8 5 3 8 6 1 8 7 7 9 8 5 3 ನರ್ಸರಿ ನಿಮ್ಮ ಕೃಷಿ ಜೀವನದಲ್ಲಿ ಏನಾದರೂ ಬದಲಾವಣೆ ಉಂಟು ಮಾಡ್ತಾ? ಸರ್, ನಮಗೆ ರೈತರಿಗೆ ಒಂದು ಏನಾದರೂ ಒಂದು ಸೈಡ್ ಇನ್ಕಮ್ ಅನ್ನೋದು ಇರಲೇಬೇಕು ಸರ್. ಆರ್ಥಿಕವಾಗಿ ರೈತ ಮುಂದುವರಿಬೇಕು ಅಂದರೆ ಆರ್ಥಿಕವಾಗಿ ಒಂದಿಲ್ಲ ಒಂದು ಹೈನುಗಾರಿಕೆ ಇರಬೇಕು, ಇಲ್ಲ ರೇಷ್ಮೆ ಇರಬೇಕು. ಅದೇ ರೀತಿ ನನಗೆ ನರ್ಸರಿ ಇದೆ ಸರ್, ತುಂಬ ಸಪೋರ್ಟ್ ಆಗಿದೆ. ನನ್ನ ಏನು ನನ್ನ ತೋಟದ ಕಾರ್ಮಿಕರಿಗೆ ನಾನು ಒಂದು ಕೆಲಸ ಕೊಟ್ಟಂಗಾಗತ್ತೆ ಬಿಡುವಿನ ಟೈಮಲ್ಲಿ. ಆರ್ಥಿಕವಾಗಿ ಒಳ್ಳೆ ಬೆಂಬಲ ಕೊಡ್ತಾ ಇದೆ ಸರ್. ತೋಟ ಮತ್ತೆ ನರ್ಸರಿ ಎರಡೂ ನಿರ್ವಹಣೆ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ಸರ್. ಒಳ್ಳೆಯದು ಅರುಣ್ ಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನರ್ಸರಿಯಲ್ಲಿನ ಅನುಭವಗಳನ್ನ ತಾವು ಹಂಚಿಕೊಂಡ್ರಿ. ಹೇಗೆ ಪ್ರಾರಂಭ ಆಯಿತು ನರ್ಸರಿ ಉದ್ಯಮ ಅನ್ನುವಂಥದ್ದು, ನರ್ಸರಿಯಲ್ಲಿ ಯಾವ್ಯಾವ ಗಿಡಗಳನ್ನ ತಾವು ಬೆಳೆಸ್ತಾ ಇದ್ದೀರಾ, ಎಲ್ಲಿಂದ ತಂದು ಯಾವ್ಯಾವ ವಿಶೇಷತೆಯೊಂದಿಗೆ ಗಿಡಗಳನ್ನ ತಾವು ಬೆಳೆಸ್ತಾ ಇದ್ದೀರಾ ಅನ್ನುವಂಥದ್ದನ್ನ ವಿವರವಾಗಿ ತಿಳಿಸ್ಕೊಟ್ರಿ. ಇದರಿಂದ ಏನೇನು ಅನುಕೂಲಗಳಾಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ತಾವು ತಿಳಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಹಾಗೂ ತೆಂಗಿನ ನರ್ಸರಿಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಯಲಗಾನಹಳ್ಳಿಯ ಪ್ರಗತಿಪರ ಕೃಷಿಕ ಎಸ್ಆರ್ ಅರುಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ, ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿಕರಿಗೆ ಮಾಹಿತಿ. ರೈತ ಬಾಂಧವರೇ, ಮಳೆ ನೀರನ್ನ ಇಂಗಿಸಿಕೊಂಡು ಉತ್ಪಾದನೆಯನ್ನ ಹೆಚ್ಚಿಸುವ ಕುರಿತಂತೆ ಒಂದಷ್ಟು ಮಾಹಿತಿಯನ್ನ ಗಮನಿಸೋಣ. ರಾಜ್ಯದ ಸಾಗುವಳಿ ಕ್ಷೇತ್ರದ ಶೇಕಡ 28% ಮಾತ್ರ ನೀರಾವರಿಗೆ ಒಳಪಟ್ಟಿದ್ದು, ಉಳಿದ ಶೇಕಡ 72% ಮಳೆಯನ್ನೇ ಆಶ್ರಯಿಸಿದೆ. ವಾರ್ಷಿಕ ಸರಾಸರಿ ಮಳೆಯು 750 ಮಿಲಿಮೀಟರ್. ಈ ನೀರನ್ನು ಕೃಷಿಯಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳಲು ಆಗ್ತಾ ಇಲ್ಲ. ಬಿದ್ದ ಮಳೆ ನೀರಿನ ಶೇಕಡ 35% ಮಾತ್ರ ಉಪಯೋಗಿಸಲಾಗ್ತಿದೆ. ಉಳಿದ ಶೇಕಡ 65% ನೀರು ಹರಿದು ಹೋಗಿ ಸಮುದ್ರವನ್ನ ಸೇರ್ಕೊಳ್ತಾ ಇದೆ. ಇದರ ಜೊತೆಗೆ ಮಣ್ಣಿನ ಸವಕಳಿ ಮತ್ತು ಕೆರೆ ಕಟ್ಟೆಗಳಲ್ಲಿ ಹೂಳು ತುಂಬಿಕೊಳ್ತಾ ಇದೆ. ಅವೈಜ್ಞಾನಿಕ ಮಳೆ ನೀರಿನ ನಿರ್ವಹಣೆ, ಭೂಮಿಯ ಇಳಿಜಾರು, ಅಸಮರ್ಪಕವಾದ ಮಳೆಯ ಹಂಚಿಕೆ ಮುಂತಾದ ಕಾರಣಗಳಿಂದಾಗಿ ಖುಷ್ಕಿ ಪ್ರದೇಶದ ಇಳುವರಿಯು ಕಡಿಮೆಯಾಗ್ತಾ ಇದೆ. ಮಣ್ಣು, ನೀರು ಮತ್ತು ಸಸ್ಯ ಸಂಪತ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಂಡಾಗ ಮಾತ್ರ ಖುಷ್ಕಿಯಲ್ಲಿ ಉತ್ತಮ ಇಳುವರಿ ಮತ್ತು ಲಾಭವನ್ನು ಪಡೆಯಬಹುದು. ಮಳೆಯ ನೀರು ಭೂಮಿಯಲ್ಲಿ ಇಂಗುವ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಾವಿಗಳು ಮತ್ತು ಕೊಳವೆ ಬಾವಿ ಮುಖಾಂತರ ಉಪಯೋಗಿಸಿದಲ್ಲಿ ಭೂಮಿಯಲ್ಲಿನ ಅಂತರ್ಜಲ ಕಡಿಮೆಯಾಗಿ ನೀರಿನ ಬೆಲೆ ಚಿನ್ನದ ಬೆಲೆ ಆಗುವುದರಲ್ಲಿ ಅಚ್ಚರಿಯೇನಿಲ್ಲ. ಆದ್ದರಿಂದ ಬಿದ್ದ ಮಳೆ ನೀರನ್ನು ಪೋಲಾಗದಂತೆ ಭೂಮಿಯಲ್ಲಿಯೇ ಇಂಗುವಿಕೆಯ ಪ್ರಮಾಣವನ್ನು ಹೆಚ್ಚಿಸಬೇಕು. ಮಳೆಯ ಎಲ್ಲಾ ನೀರನ್ನು ಸಂರಕ್ಷಿಸುವುದು ಹಾಗೂ ನೀರಿನ ಸಮರ್ಥ ಬಳಕೆ ಇಂದಿನ ಅವಶ್ಯಕತೆ ಹಾಗೂ ಎಲ್ಲರ ಕರ್ತವ್ಯ. ಮಳೆ ನೀರಿನ ಸಂರಕ್ಷಣೆ ಮಾಡಿದಲ್ಲಿ ಕಡಿಮೆ ಮಳೆಯಾದರೂ ಬೆಳೆಗಳ ಉತ್ಪಾದನೆ ಹೆಚ್ಚಿಸಬಹುದು. ಮಳೆ ನೀರು ಇಂಗಿಸುವ ಪ್ರಮುಖ ಪದ್ಧತಿಗಳು ಖುಷ್ಕಿ ಭೂಮಿಯಲ್ಲಿ ಅನುಸರಿಸಿದರೆ ನಿಶ್ಚಿತವಾದಂತಹ ಬೆಳೆಯನ್ನ ಬೆಳೆಯಬಹುದು. ಗಮನಿಸಿಕೊಳ್ಳಿ ಯಾವೆಲ್ಲ ಪದ್ಧತಿಗಳನ್ನ ಅನುಸರಿಸಬಹುದು ಅಂಥೇಳಿ. ಮಾಗಿಯ ಉಳುಮೆ. ಬೆಳೆ ಕಟಾವಾದ ತಕ್ಷಣ ಇಳಿಜಾರಿಗೆ ಅಡ್ಡವಾಗಿ ಮಾಗಿ ಉಳುಮೆಯನ್ನ ಮಾಡುವುದು ಉತ್ತಮ. ಇದರಿಂದ ಮಳೆ ನೀರು ಹೆಚ್ಚು ಆಳದವರೆಗೆ ಇಳಿಯಲು ಸಾಧ್ಯವಾಗಿ ಹರಿದು ಬರುವಂತಹ ಮಳೆ ನೀರು ಭೂಮಿಯಲ್ಲಿ ಹೆಚ್ಚೆಚ್ಚು ಇಂಗುವುದರಿಂದ ಅಧಿಕ ಇಳುವರಿ ಪಡೆಯಲು ಸಾಧ್ಯ. ಇನ್ನು ಭೂಮಿಯನ್ನ ಮಟ್ಟ ಮಾಡಬೇಕು. ಎರಡು ಬದುಗಳ ಮಧ್ಯದಲ್ಲಿ ಭೂಮಿಯನ್ನ ಸಮವಾದ ಇಳಿಜಾರಿಗೆ ತರಲು ಭೂಮಿಯ ಉಬ್ಬು ತಗ್ಗುಗಳನ್ನು ಸರಿಪಡಿಸುವುದನ್ನು ಎಲ್ಲಾ ವಿಭಾಗದ ಜಮೀನುಗಳಲ್ಲಿಯೂ ತಪ್ಪದೇ ಮಾಡಬೇಕು. ಇನ್ನು ಸಮಪಾತಳಿ ಬೇಸಾಯ, ಉಳುಮೆ, ಬಿತ್ತನೆ ಮುಂತಾದ ಎಲ್ಲಾ ಬೇಸಾಯ ಪದ್ಧತಿಗಳನ್ನು ಸಮಪಾತಳಿ ರೇಖೆಗೆ ಅನುಗುಣವಾಗಿ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಮಾಡುವುದು ಅತಿ ಅವಶ್ಯಕ. ಈ ಪದ್ಧತಿಯಿಂದ ಜಮೀನಿನಿಂದ ಹೊರಗೆ ಹರಿದು ಬರುವ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತೆ. ಇನ್ನು ಬದು ಪದ್ಧತಿಗಳು, ಭೂಮಿಯ ಮೇಲ್ಮಣ್ಣಿನ ಸಂರಕ್ಷಣೆ ಹಾಗೂ ನೀರಿನ ಸಮರ್ಥ ಬಳಕೆ ಸಲುವಾಗಿ ಮಣ್ಣಿನ ಆಳ ಮತ್ತು ಭೂಮಿಯ ಇಳಿಜಾರನ್ನ ಅವಲಂಬಿಸಿ ವಿವಿಧ ಪ್ರಕಾರದ ಬದು ಅಥವಾ ಒಡ್ಡುಗಳ ಪದ್ಧತಿಯನ್ನ ಅನುಸರಿಸಬೇಕಾಗತ್ತೆ. ಅವುಗಳಲ್ಲಿ ಮುಖ್ಯವಾದಂತವು ಅಂತಂದ್ರೆ ಸಮಪಾತಳಿ ಬದುಗಳು ಅಂತಂದ್ರೆ ಕಂಟೂರ ಬಂಡ್ಸ್, ಅಗಲ ತಳದ ಬದುಗಳು ಅಂತಂದ್ರೆ ಬ್ರಾಡ್ ಬೇಸ್ಡ್ ಬಂಡ್ಸ್ ಮತ್ತು ಇಳಿಜಾರಿನ ಬದುಗಳು ಗ್ರೇಗೆಡ್ ಬಂಡ್ಸ್. ಇನ್ನು ಚೌಕು ಮಡಿಗಳ ನಿರ್ಮಾಣ, ಭೂಮಿಯ ಇಳಿಜಾರು ಶೇಕಡ 2.5ರವರೆಗೆ ಇರುವ ಕಪ್ಪು ಮಣ್ಣಿನ ಜಮೀನಿನಲ್ಲಿ 20 ಸೆಂಟಿಮೀಟರ್ ಎತ್ತರದ 9 ಚದರ ಮೀಟರ್ನಿಂದ 20 ಚದರ ಮೀಟರ್ಗಳವರೆಗೆ ಕ್ಷೇತ್ರ ಇರುವ ಚೌಕು ಮಡಿಗಳನ್ನು ನಿರ್ಮಿಸೋದ್ರಿಂದ ಬಿದ್ದ ಮಳೆ ನೀರಿನ ಇಂಗುವಿಕೆಗೆ ಅನುಕೂಲವಾಗಿ ಮಣ್ಣಿನಲ್ಲಿ ತೇವಾಂಶ ಬಹಳ ದಿನಗಳವರೆಗೆ ಉಳಿಯುತ್ತೆ. ಹೆಚ್ಚು ಇಳಿಜಾರು ಇರುವ ಜಮೀನುಗಳಲ್ಲಿ ಸಣ್ಣ ಸಣ್ಣ ಮಡಿಗಳನ್ನು ಅಂತಂದ್ರೆ 9 ಚದರ ಮೀಟರ್, ಉದಾಹರಣೆಗೆ 3 ಮೀಟರ್ನಿಂದ 3 ಮೀಟರ್, ಹಾಗೇನೆ ಕಡಿಮೆ ಇಳಿಜಾರಿನ ಜಮೀನುಗಳಲ್ಲಿ 20 ಚದರ ಮೀಟರ್ ಅಂತಂದ್ರೆ 4.5 ಮೀಟರ್ನಿಂದ 4.5 ಮೀಟರ್. ಈ ರೀತಿಯ ಚೌಕು ಮಡಿಗಳನ್ನ ಅಳವಡಿಸಿಕೊಳ್ಳೋದು ಸೂಕ್ತ. ಇದರಿಂದ ಮಣ್ಣಿನಲ್ಲಿ ನೀರು ಇಂಗುವಿಕೆಯ ಪ್ರಮಾಣ ಹೆಚ್ಚಾಗಿ ಬೆಳೆಯ ಇಳುವರಿಯನ್ನ ಹೆಚ್ಚಿಸಲು ಸಾಧ್ಯವಾಗುತ್ತೆ. ಮುಂದಿನ ಪದ್ಧತಿ, ಅಡೆತಡೆಗಳುಳ್ಳ ದಿಂಡು ಸಾಲುಗಳ ನಿರ್ಮಾಣ. ಇಳಿಜಾರಿಗೆ ಅಡ್ಡಲಾಗಿ ಸುಮಾರು 30-40 ಸೆಂಟಿಮೀಟರ್ ಎತ್ತರದ ದಿಂಡು ಸಾಲುಗಳನ್ನ 60-70 ಸೆಂಟಿಮೀಟರ್ ಅಂತರದಲ್ಲಿ ನಿರ್ಮಿಸಿ ಸಾಲುಗಳಲ್ಲಿ ಪ್ರತಿ 5 ಮೀಟರ್ ಅಂತರದಲ್ಲಿ 5-6 ಸೆಂಟಿಮೀಟರ್ ಎತ್ತರದ ಮಣ್ಣಿನ ಅಡೆತಡೆಗಳನ್ನು ನಿರ್ಮಿಸಬೇಕು. ದಿಂಡು ಸಾಲುಗಳನ್ನು ಮಾಗಿ ಉಳುಮೆ ಮಾಡಿದ ನಂತರ ನಿರ್ಮಿಸಬೇಕು. ಮಳೆ ನೀರು ಸಂಗ್ರಹಕ್ಕೆ ಈ ದಿಂಡು ಸಾಲುಗಳು ಅನುಕೂಲವಾಗಿ ಹೆಚ್ಚಿನ ನೀರು ಇಂಗುವಿಕೆಗೆ ಸಾಧ್ಯವಾಗುತ್ತೆ. ತಟ್ಟೆಯಾಕಾರದ ಗುಣಿಗಳು, ಮಧ್ಯಮದಿಂದ ಹೆಚ್ಚು ಆಳವಿರುವ ಕಪ್ಪು ಮಣ್ಣಿನಲ್ಲಿ ಬಿದ್ದ ಮಳೆ ನೀರನ್ನ ಜಮೀನಿನಲ್ಲಿಯೇ ಇಂಗುವಂತೆ ಮಾಡಲು ಅಲ್ಲಲ್ಲಿ ತಟ್ಟೆಯಾಕಾರದ ಚಿಕ್ಕ ಗುಣಿಗಳನ್ನು ಎಡೆಗುಂಟೆ ಅಥವಾ ದಿಂಡು ಉಪಕರಣಗಳಿಂದ ನಿರ್ಮಿಸೋದ್ರಿಂದ ಬಿದ್ದ ಮಳೆ ನೀರಿನ ಸಂಗ್ರಹಣೆಗೆ ಹೆಚ್ಚು ಅವಕಾಶ ಸಿಗುತ್ತೆ. ಇನ್ನು ಬೆಣಚು ಕಲ್ಲುಗಳ ಹೊದಿಕೆ, ಉತ್ತರ ಕರ್ನಾಟಕದಲ್ಲಿ ಸುಮಾರು 2,000 ಹೆಕ್ಟೇರ್ ಕಪ್ಪು ಮಣ್ಣಿನ ಪ್ರದೇಶವು ನೈಸರ್ಗಿಕವಾಗಿ ಬೆಣಚು ಕಲ್ಲುಗಳಿಂದ ಇದ್ದದ್ದು ಕಂಡುಬಂದಿದೆ. ನೈಸರ್ಗಿಕವಾಗಿ ಈ ಜಮೀನಿನ ಮೇಲೆ ಕಾಣುವ ಬೆಣಚು ಕಲ್ಲುಗಳನ್ನು 5 ಸೆಂಟಿಮೀಟರ್ರಷ್ಟು ಪದರದ ಹೊದಿಕೆ ಮಾಡೋದ್ರಿಂದ ಬಿದ್ದ ಮಳೆ ನೀರು ಹರಿದು ಹೋಗೋದನ್ನ ತಡೆಗಟ್ಟುತ್ತೆ. ಇದರಿಂದ ಬಿದ್ದ ಮಳೆ ನೀರು ಜಮೀನಿನ ಮೇಲೆ ನಿಧಾನವಾಗಿ ಹರಿಯೋದ್ರಿಂದ ನೀರು ಇಂಗುವಿಕೆಯ ಪ್ರಮಾಣ ಹೆಚ್ಚಾಗುತ್ತೆ. ಸಾವಯವ ಗೊಬ್ಬರದ ಬಳಕೆ, ಕೆಂಪು ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಕಡಿಮೆ ಇರೋದ್ರಿಂದ ಮಳೆ ಬಿದ್ದ ನಂತರ ಭೂಮಿಯ ತೇವಾಂಶ ಕಡಿಮೆಯಾಗಿ ಮೇಲ್ಭಾಗ ಹೆಪ್ಪುಕಟ್ಟುತ್ತೆ. ಹೀಗಾದಾಗ ಮಳೆಯ ನೀರು ಮಣ್ಣಿನಲ್ಲಿ ಇಂಗಲಾರದೆ ಹರಿದು ಹೋಗುತ್ತೆ. ಇಂತಹ ಮಣ್ಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರಗಳನ್ನು ಮಳೆ ಬರುವುದಕ್ಕೆ ಮೊದಲು ಮಣ್ಣಿಗೆ ಸೇರಿಸಬೇಕು. ಹೀಗೆ ಮಾಡೋದ್ರಿಂದ ಭೂಮಿಯಲ್ಲಿ ನೀರು ಸುಲಭವಾಗಿ ಇಂಗುವುದಲ್ಲದೆ ಇಂಗಿದ ನೀರು ಸುಲಭವಾಗಿ ಆವಿಯಾಗಿ ಹಾಳಾಗೋದಿಲ್ಲ. ಸಸ್ಯ ಹೊದಿಕೆಗಳ ಅಳವಡಿಕೆ, ಜೋಳ, ಗೋವಿನ ಜೋಳ, ಸಜ್ಜೆ, ಬೆಳೆಗಳ ಕೋಲಿಗಳನ್ನು, ಸೂರ್ಯಕಾಂತಿ, ಹತ್ತಿ ಕಟ್ಟಿಗೆಗಳನ್ನು, ಹಸಿರೆಲೆ ಗೊಬ್ಬರಗಳಾದಂತಹ ಡಯಾಂಚ, ಸೆಣಬು ಅಥವಾ ಗ್ಲಿರಿಸೀಡಿಯ ಸಸ್ಯಾವಶೇಷಗಳನ್ನ, ಬೀಜರಹಿತ ಒಣಹುಲ್ಲು ಮುಂತಾದವುಗಳನ್ನು ಭೂಮಿಯ ಮೇಲೆ ಹೊದಿಕೆಯಾಗಿ ಹರಡಬೇಕು. ಇದರಿಂದ ಮಳೆ ಹನಿಯ ರಭಸದಿಂದಾಗುವ ಮಣ್ಣಿನ ಸವಕಳಿಯನ್ನ ತಡೆಯಬಹುದು ಮತ್ತು ಬಿದ್ದ ಮಳೆಯ ನೀರನ್ನು ಜಮೀನಿನಲ್ಲಿಯೇ ಇಂಗುವಂತೆ ಮಾಡಬಹುದು. ಮಾಗಿ ಉಳುಮೆ ಮಾಡುವಾಗ ಈ ಸಸ್ಯಾಂಶಗಳ ಹೊದಿಕೆಯನ್ನು ಮಣ್ಣಿನಲ್ಲಿ ಸೇರುವಂತೆ ಕ್ರಮವನ್ನ ಕೈಗೊಳ್ಳಬೇಕು. ಮಣ್ಣಿನಲ್ಲಿನ ತೇವಾಂಶದ ಆವಿಯಾಗುವಿಕೆಯೂ ಕಡಿಮೆಯಾಗಿ ಅಧಿಕ ಇಳುವರಿಯನ್ನು ಪಡೆಯಲು ಸಾಧ್ಯವಾಗುತ್ತೆ. ಲಂಬ ಹೊದಿಕೆ ಶೇಕಡ 2-3 ಇಳಿಜಾರಾಗಿರುವ ಜಮೀನುಗಳಲ್ಲಿ ಇಳುಕಲ್ಲಿಗೆ ಅಡ್ಡಲಾಗಿ ಪ್ರತಿ 3-4 ಅಂತರದಲ್ಲಿ 30 cm ಆಳವಿರುವ ಮತ್ತು 15 cm ಅಗಲವಿರುವ ಹರಿಗಳನ್ನು ಟ್ರ್ಯಾಕ್ಟರ್ ಅಥವಾ ಎತ್ತಿನ ಕಬ್ಬಿಣ ನೇಗಿಲ ಸಹಾಯದಿಂದ ನಿರ್ಮಿಸಿ ಅದರಲ್ಲಿ ಬೆಳೆಗಳ ಕೋಲಿಗಳನ್ನು ಭೂಮಿಯ ಮೇಲ್ಗಡೆ 4 ಕಾಣುವ ರೀತಿಯಲ್ಲಿ ಜೋಡಿಸಿ ಮುಚ್ಚಿದರೆ ಮಳೆಯ ನೀರಿನ ಇಂಗುವ ಪ್ರಮಾಣ ಹೆಚ್ಚಾಗಿ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಬಹುದು. ಸುಧಾರಿತ ಬೆಳೆ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ಅಂತರ ಬೆಳೆಯ ಯೋಜನೆಯನ್ನು ಕೈಗೊಳ್ಳಬಹುದು. ಗಮನಿಸಿಕೊಳ್ಳಿ, ಒಂದೇ ಜಮೀನಿನಲ್ಲಿ ಏಕಕಾಲಕ್ಕೆ 2 ಅಥವಾ ಅದಕ್ಕೂ ಹೆಚ್ಚಿನ ಬೆಳೆಗಳನ್ನು ಸಾಲುಗಳಲ್ಲಿ ಬೆಳೆಯುವುದಾಗಿದೆ. ಸಸಿಗಳ ಅಧಿಕ ಸಾಂದ್ರತೆಯಿಂದಾಗಿ ಸಾಲುಗಳ ನಡುವಣ ಹಾಗೂ ಅವಧಿಗಳಿಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತೆ. ಬೆಳೆ ಮತ್ತು ಅಂತರ ಬೆಳೆಗಳಿಗೆ ಪರಸ್ಪರ ಪೈಪೋಟಿ ಇರುತ್ತೆ. ಆಯಾ ಪ್ರದೇಶದಲ್ಲಿ ಬೀಳುವ ಮಳೆ, ಮಣ್ಣಿನ ಗುಣಧರ್ಮ, ಮಾರುಕಟ್ಟೆ ಹಾಗೂ ಕುಟುಂಬದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಬೆಳೆಯುವ ಬೆಳೆಗಳು, ತಳಿಗಳ ಆಯ್ಕೆ ಹಾಗೂ ಬೆಳೆ ಪದ್ಧತಿಯನ್ನು ಅನುಸರಿಸಿದಾಗ ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತೆ. ಮಳೆ ನೀರನ್ನು ಬೆಳೆಗೆ ಲಭ್ಯವಾಗುವಂತೆ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವು ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿರುತ್ತೆ. 1 ಆಳದ ಕೆಂಪು ಮಣ್ಣಿನಲ್ಲಿ ಸುಮಾರು 10-15 cm, ಹಾಗೇನೆ ಕಪ್ಪು ಮಣ್ಣಿನಲ್ಲಿ 20-25 cm ಬೆಳೆಗಳಿಗೆ ದೊರಕುವ ತೇವಾಂಶ ಇರುತ್ತೆ. ಕೆಂಪು ಮಣ್ಣಿನಲ್ಲಿ ತೇವಾಂಶವು ಸುಮಾರು 8-10 ದಿನಗಳಷ್ಟು, ಕಪ್ಪು ಭೂಮಿಯಲ್ಲಿ ಸುಮಾರು 15-20 ದಿನಗಳವರೆಗೆ ಬೆಳೆಗಳ ನೀರಿನ ಬೇಡಿಕೆಯನ್ನು ಪೂರೈಸುತ್ತವೆ. ನಂತರದ ದಿನಗಳಲ್ಲಿ ಮಳೆ ಆಗಲಿಲ್ಲ ಅಂತಾದರೆ ಬೆಳೆಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಆದ್ದರಿಂದ ಸೂಕ್ತ ಬೆಳೆ, ತಳಿಗಳು ಹಾಗೆಯೇ ಸೂಕ್ತ ಬೆಳೆ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ಆ ಪ್ರದೇಶದಲ್ಲಿ ಸುಸ್ಥಿರವಾದ ಇಳುವರಿಯನ್ನು ಪಡೆಯಬಹುದು. ಮಿಶ್ರ ಬೆಳೆ ಪದ್ಧತಿ, ಈ ಪದ್ಧತಿಯಲ್ಲಿ 2 ಅಥವಾ ಹೆಚ್ಚಿನ ಬೆಳೆಗಳನ್ನು ಜೊತೆ ಜೊತೆಯಾಗಿ ಬೆಳೆಯಲಾಗುತ್ತೆ. ಸೂಕ್ತವಾದ ಮಿಶ್ರ ಬೆಳೆ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ಅಧಿಕ ಲಾಭವನ್ನು ಪಡೆಯೋದಲ್ಲದೆ ಮಳೆಯ ಏರುಪೇರುಗಳಿಂದಾಗಿ ಆಗಬಹುದಾದ ಹಾನಿಯನ್ನು ತಡ್ಕೊಳ್ಬಹುದು. ಪಟ್ಟಿ ಅಂತರ ಬೆಳೆ, 2 ಅಥವಾ 2 ಬೆಳೆಗಳನ್ನು ಸಾಲುಗಳ ನಡುವೆ ಅಂತರ ಕೊಟ್ಟು ಬೆಳೆಯುವುದು ಪಟ್ಟಿ ಅಂತರ ಬೆಳೆ. ಈ ಪದ್ಧತಿಯಲ್ಲಿ ಅಂತರ ಬೇಸಾಯ ಸುಲಭವಾಗಿರುತ್ತೆ. ಇದರಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಲಾಭದಾಯಕವಾಗಿ ಬಳಸಲ್ಪಡುತ್ತವೆ. ಇನ್ನು ಕಡೆಯದಾಗಿ ಕೃಷಿ ಹೊಂಡಗಳು, ಅನಾವಶ್ಯಕವಾಗಿ ಹೊರಗೆ ಹರಿದು ಹೋಗುವ ನೀರನ್ನು ಹೊಲದಲ್ಲಿಯೇ ನಿರ್ಮಿಸಿದ ಚಿಕ್ಕ ಹೊಂಡಗಳಲ್ಲಿ ಸಂಗ್ರಹಣೆಗೆ ವ್ಯವಸ್ಥೆ ಮಾಡಬೇಕು. ಬೆಳೆ ಬಾಡುವ ಸಂದರ್ಭದಲ್ಲಿ 1 ಅಥವಾ 2 ಬೆಳೆಗೆ ನೀರನ್ನು ಹಾಯಿಸಬಹುದು. 1 ಪ್ರದೇಶಕ್ಕೆ 150 cm ಅಳತೆಯ ಹೊಂಡ ಬೇಕಾಗುತ್ತೆ. ಈ ಹೊಂಡದ ಸುತ್ತಲೂ ಪಾರ್ಶ್ವ ಇಳಿಜಾರು ಅಗಲಕ್ಕೆ ಹೋಲಿಸಿದಾಗ 1.5 ಇದ್ದು ಆಳ 2.5-3 ಗಳಷ್ಟು ಇರಬೇಕು. ಇಂತಹ ಒಂದು ಹೊಂಡವನ್ನು ನಿರ್ಮಿಸಲು ಸುಮಾರು 5,000 ಖರ್ಚಾಗುತ್ತೆ. ದೊಡ್ಡ ಜಮೀನುಗಳಲ್ಲಿ ಒಂದೇ ಒಂದು ದೊಡ್ಡ ಹೊಂಡವನ್ನು ನಿರ್ಮಿಸುವುದಕ್ಕಿಂತ 2-4 ಒಂದರಂತೆ ಹಲವು ಚಿಕ್ಕ ಚಿಕ್ಕ ಹೊಂಡಗಳನ್ನು ನಿರ್ಮಿಸುವುದು ಸೂಕ್ತ. ಈ ಹೊಂಡಗಳನ್ನು ನೀರು ಇಂಗುವ ಪ್ರಮಾಣ ಕಡಿಮೆ ಇದ್ದ ಗಟ್ಟಿ ಪದರ ಹೊಂದಿರುವ ಭಾಗಗಳಲ್ಲಿ ನಿರ್ಮಿಸಬೇಕು. ಹೊಂಡಗಳ ಮೇಲ್ಭಾಗದ ಪ್ರದೇಶವನ್ನು ಮಟ್ಟ ಮಾಡುವುದರಿಂದ ನೀರು ಹೊಂಡಕ್ಕೆ ಸೇರುವ ಮುಂಚೆ ಮಟ್ಟ ಮಾಡಿದ ಭೂಮಿಯ ಮೇಲೆ ಹರಡಿ ಆ ಭಾಗಗಳಿಗೆ ಹೆಚ್ಚು ತೇವಾಂಶವನ್ನು ಒದಗಿಸಲು ಸಾಧ್ಯವಾಗುತ್ತೆ. ಹಾಗೆ ಬೆಳೆ ಬಾಡಿದ ಸಂದರ್ಭಗಳಲ್ಲಿ ಹೊಂಡದಲ್ಲಿ ಶೇಖರಿಸಿದ ನೀರನ್ನು ಬಳಸಿ 1 ಅಥವಾ 2 ನೀರನ್ನು ಹಾಯಿಸಬಹುದು. ಈ ರೀತಿಯ ಕ್ರಮಗಳನ್ನು ಅನುಸರಿಸೋದ್ರಿಂದ ನಾವು ಬೆಳೆಯನ್ನ ಸೂಕ್ತ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದು. ರೈತ ಬಂಧುವರೇ, ಇದುವರೆಗೆ ಮಳೆಯ ನೀರನ್ನ ಇಂಗಿಸಿಕೊಂಡು ಉತ್ಪಾದನೆಯನ್ನ ಹೆಚ್ಚಿಸುವ ಕುರಿತಂತೆ ಮಾಹಿತಿಯನ್ನ ಕೇಳಿದಿರಿ. ಇದುವರೆಗೆ ಕಾರ್ಯಕ್ರಮ ಕೃಷಿಕರಿಗೆ ಮಾಹಿತಿ ಪ್ರಸಾರವಾಯಿತು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಕೃಷಿ ಉತ್ಪನ್ನಗಳ ಪರಿಶುದ್ಧ ಮೌಲ್ಯವರ್ಧನೆಗಾಗಿ ತೆರೆದ ಕಾರ್ಖಾನೆ ಪದ್ಧತಿ ಅಳವಡಿಸಿಕೊಂಡು ಯಶಸ್ವಿಯಾಗಿರುವ ಹಾಸನದ ರೈತ ಮಹಿಳೆ ಮರೀನಾ ಪ್ರಿಯಾ ಡಿಕೋಸ್ಟಾ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಮತ್ತೆ ನಾಳಿನ ಕಿಸಾನ್ವಾಣಿಯಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. Thank you. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಚಿತ್ರಗೀತೆಗಳು. ಅಲೆಮಾರಿ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಜಾವಿದ್ ಅಲಿ. ಸಾಹಿತ್ಯ ಸಂತು ಅವರದು ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಅದು ನಾನೇ ತಾನೇ, ನಾನಿಲ್ಲದೆ ಹೇಗೆ ಇರುವೇ ಜಾನೆ. ಅದು ನಾನೇ ತಾನೇ, ನಾನಿಲ್ಲದೆ ಹೇಗೆ ಇರುವೇ ಜಾನೆ. ನೀಲಿ ನೀಲಿ ನೀಲಿ ನಿನ್ನ ಕಣ್ಣಲ್ಲಿ ಹುಡುಕುವೆ ನೀನೇನು, ಖಾಲಿ ಖಾಲಿ ಖಾಲಿ ನಿನ್ನ ಮನಸ್ಸಲ್ಲಿ ತುಂಬಿದೆ. ಇದೊಂದು ಪ್ರಕಟಣೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯ ನೆರವು ನೈಜ ಫಲಾನುಭವಿಗಳಿಗೆ ದೊರಕುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು ಈ ಕೆವೈಸಿ ಮಾಡಿಸುವುದು ಅತ್ಯಂತ ಅವಶ್ಯಕವಾಗಿರುವುದಾಗಿ ಮಾನ್ಯ ಕೇಂದ್ರ ಸರ್ಕಾರವು ಅಭಿಪ್ರಾಯಪಟ್ಟಿದ್ದು, ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿರುವ ಜಿಲ್ಲೆಯ ಎಲ್ಲ ರೈತರು ಈ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ ಮತ್ತು ಯಾವ ಫಲಾನುಭವಿಯ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಸಂಖ್ಯೆಯೊಂದಿಗೆ ಜೋಡಣೆಯಾಗಿರುವುದಿಲ್ಲವೋ ಅಥವಾ ಯಾರ ಮೊಬೈಲ್ ಸಂಖ್ಯೆಗೆ ಈ ಕೆವೈಸಿಗಾಗಿ ಕಳುಹಿಸಿದ ಒಟಿಪಿಯು ಸ್ವೀಕೃತವಾಗಿರುವುದಿಲ್ಲವೋ ಅವರು ಗ್ರಾಮ ಒನ್ ಕೇಂದ್ರ, ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಬಯೋಮೆಟ್ರಿಕ್ ಆಧಾರಿತವಾಗಿ ಈ ಕೆವೈಸಿ ಮಾಡಿಸಬಹುದಾಗಿರುತ್ತದೆ. ಅಲ್ಲಿ ಕೈಬೆರಳಿನ ಗುರುತು ಆಧಾರದ ಮೇಲೆ ಈ ಕೆವೈಸಿ ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ನಾಗರಿಕ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ, ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಪ್ರಕಟಣೆಯನ್ನು ಕೇಳಿದಿರಿ.